ತವ ಕಥಾಮೃತಂ ತಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. ಶ್ರೀರಾಮಕೃಷ್ಣರು ಮಾಸ್ಟರ್ ಮಹಾಶಯನಿಗೆ ಹೇಳ್ತಾ ಇದ್ದಾರೆ, ಈಗ ನಿನಗೆ ಸಮಯ ಬಂದಿದೆ. ಸಕಾಲ ಬಾರದವರೆಗೆ ತಾಯಿ ಹಕ್ಕಿ ಮೊಟ್ಟೆಯನ್ನ ಒಡೆಯೋದಿಲ್ಲ. ನಾನು ತಿಳಿಸಿದ್ದೆ ನಿನ್ನ ನಿಜವಾದ ಆದರ್ಶ ಧ್ಯೇಯ ಅಂತ. ಕಳೆದ ಶನಿವಾರ ಈ ಮಾತನ್ನ ನಾವು ಸ್ವಲ್ಪ ವಿಮರ್ಶೆ ಮಾಡಿ ನೋಡಿದ್ವು. ಸಕಾಲ ಬಾರದವರೆಗೆ ಯಾರಿಗೂ ಕೂಡ ಏನೂ ಆಗುವುದಿಲ್ಲ. ಲೌಕಿಕವಾದರೂ ಸರಿಯೇ, ಅಲೌಕಿಕವಾದರೂ ಸರಿಯೇ. ಲೌಕಿಕವಾಗಿ ಒಬ್ಬ ಮನುಷ್ಯ ಎಲ್ಲ ಬಗೆಯ ಸಂಪತ್ತಿನಿಂದ ಕೂಡಿ ಆರಾಮವಾಗಿ ಬದುಕಬೇಕಾದರೂ ಕೂಡ ಒಂದು ಸಕಾಲ ಬರಬೇಕಾಗತ್ತೆ. ಆ ಸಕಾಲವನ್ನು ಅವನೇ ಮಾಡಿಕೊಳ್ಳಬೇಕಾಗತ್ತೆ. ಸತ್ಕರ್ಮಗಳ ಮೂಲಕ ಸಕಾಲವನ್ನು ಭರಿಸಿಕೊಳ್ಳಬೇಕಾಗತ್ತೆ. ಸತ್ಕರ್ಮ, ನಾವು ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು ರಂಗ ಅಂತ ಬಹಳ ಪ್ರಾಮುಖ್ಯವಾದಂತಹ ಒಂದು ಅಂಶ ಇದು. ಈ ಭೂಮಿ ಅಂತ ಹೇಳ್ತಕ್ಕಂತಹದ್ದು ಕರ್ಮ ಭೂಮಿ. ಒಳ್ಳೆಯ ಕರ್ಮ ಮಾಡಿ ಒಳ್ಳೆಯ ಫಲವನ್ನು ಉಣ್ಣಿ, ಕೆಟ್ಟ ಕರ್ಮವನ್ನು ಮಾಡಿ ಕೆಟ್ಟ ಕರ್ಮ ಫಲವನ್ನು ಹೊಡೀರಿ. ಇದು ಅನಿವಾರ್ಯವಾದಂತಹ ಒಂದು ನಿಯಮ. ಈ ಒಂದು ಸಕಾಲ, ಏನು ಒಳ್ಳೆಯ ಕಾರ್ಯ ಮಾಡಿದರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಸತ್ಫಲವನ್ನು ಪಡೆಯಬೇಕಾದ್ರೆ ಸಕಾಲ ಬರಬೇಕು. ಒಂದು ಬೀಜವನ್ನು ಬಿತ್ತಿದ್ರೆ ಒಳ್ಳೆಯ ಹಣ್ಣು ಕೊಡುವಂತಹ ಒಂದು ಬೀಜವನ್ನು ಬಿತ್ತಿದ್ರೆ ಅದಕ್ಕೆಷ್ಟೇ ಗೊಬ್ಬರ ಹಾಕಬಹುದು, ನೀರು ಹಾಕಬಹುದು, ಕೆಳ ಕೀಳಬಹುದು, ಆದರೆ ಸಕಾಲ ಬರದೆ ಅದು ಹಣ್ಣು ಕೊಡಲಾರದು. ಬೀಜ ಬಿತ್ತುವುದು ಇಂದು, ಸಕಾಲದಲ್ಲಿ ಹಣ್ಣು ತಿನ್ನೋದು. ಅದು ಎಷ್ಟು ದಿನ ಬೇಕಾದ್ರೂ ಆಗಬಹುದು. ಆಯಾಯ ಬೀಜ ಮೊಳೆತು ಗಿಡವಾಗಿ ಮರವಾಗಿ ಹೂವಾಗಿ ಹಣ್ಣು ಬಿಡುವುದಕ್ಕೆ ಅದರದ್ದೇ ಆದಂತಹ ಒಂದು ಸಮಯ ಇದೆ. ಹಾಗೆಯೇ ನಮ್ಮ ಸತ್ಕರ್ಮ ದುಷ್ಕರ್ಮಗಳು ಕೂಡ. ಏನು ಬೇಕಾದಷ್ಟು ದುಷ್ಕರ್ಮ ಮಾಡ್ತಾ ಇದ್ದಾನೆ, ಆದರೂ ಆನಂದವಾಗಿದ್ದಾನೆ, ಬೇಕಾಬಿಟ್ಟಿಯಾಗಿ ಅನ್ಯಾಯವಾಗಿ ಸಂಪಾದನೆ ಮಾಡ್ತಾ ಇದ್ದಾನೆ, ಆನಂದವಾಗಿ ಬದುಕುತ್ತಾ ಇದ್ದಾನೆ, ಎಂತೆಂತ ಮನೆ ಕಟ್ಕೊಳ್ತಾ ಇದ್ದಾನೆ. ಏನು ನೀವು ಸತ್ಕರ್ಮ ಮಾಡಬೇಕು ಸತ್ಕರ್ಮ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ, ದುಷ್ಕರ್ಮ ಮಾಡಿದ್ರೂ ಕೂಡ ಅವನು ಆನಂದವಾಗಿ ಇರ್ತಾನಲ್ಲ ಅಂತ ಹೇಳಿದ್ರೆ ಅದಕ್ಕೆ ಮನು ಹೇಳ್ತಾನೆ. ಹಾಗೆ ಇತರ ಶಾಸ್ತ್ರಕಾರರು ಹೇಳ್ತಾರೆ, ತಾಳಿ ತಾಳಿ ತಾಳಿ, ಕಾಲ ಕೂಡಿ ಬರಬೇಕು. ಅವನು ಮಾಡಿದಂತಹ ಅನ್ಯಾಯದ ಕರ್ಮ ಆ ಫಲ ಅದು ಬಿಡೋದಕ್ಕೆ ಸಕಾಲ ಬರುತ್ತೆ, ಅಲ್ಲಿವರೆಗೆ ಸ್ವಲ್ಪ ಕಾಯಬೇಕಾಗುತ್ತೆ ಅಂತ. ಕೊನೆಗೊಂದು ದಿನ ಸಮೂಲವಾಗಿ ನಾಶ ಮಾಡಿಬಿಡುತ್ತೆ. ಸಮೂಲವಾಗಿ ಆ ವಂಶ ಎಲ್ಲಿದೆ ಕೇಳಿದ್ರೆ ವಂಶನಾಶ, ಅಲ್ಲಿಯವರೆಗೆ ಹೋಗುತ್ತೆ. ಸಕಾಲ ಬಂದಾಗ ನಾಶ, ಸಕಾಲ ಬಂದಾಗ ಶಾಂತಿ ತೃಪ್ತಿ ಸಮಾಧಾನ ಅದನ್ನೆಲ್ಲ ಅನುಭವಿಸುವಂತಹದ್ದು. ಹಾಗೇನೇನೆ ಆಧ್ಯಾತ್ಮಿಕ ಸಾಧನೆ ಅಂತ ಅನ್ನೋದನ್ನ ಮಾಡಿ ತಕ್ಷಣ ನಾವು ಅದರ ಫಲವನ್ನ ನಿರೀಕ್ಷಿಸಿದ್ರೆ ಹೇಗಾಗುತ್ತೆ? ಆಧ್ಯಾತ್ಮಿಕ ಸಾಧನೆಯ ಫಲ ಬಹಳ ಬಹಳ ನಿಧಾನ. ಎಷ್ಟು ನಿಧಾನ ಅಂತಂದ್ರೆ ಜನ್ಮ ಜನ್ಮಾಂತರಗಳ ಸಾಧನೆಯೇ ಬೇಕಾಗುತ್ತೆ. ಉದಾಹರಣೆಗೆ ನಾವು ಹಿಂದೊಮ್ಮೆ ನಾನು ಹೇಳಿರ್ಬೇಕು ನಿಮಗೆ ಇಲ್ಲೇನೆ, ಒಮ್ಮೆ ಗೋಪಾಲ ಎರ್ಮ ಶ್ರೀರಾಮಕೃಷ್ಣರ ಸ್ತ್ರೀ ಭಕ್ತೆ. ಗೋಪಾಲೇರ್ಮ ಅಂದ್ರೆ ಗೋಪಾಲ ಜಪವನ್ನ ಮಾಡಿ ಗೋಪಾಲನನ್ನ ಸಾಕ್ಷಾತ್ಕರಿಸಿಕೊಂಡವಳು, ಅದು ಕೂಡ ಶ್ರೀರಾಮಕೃಷ್ಣರ ಕೃಪೆಯಿಂದ ಅಂತ ಕಥೆ ಓದಿದ್ರೆ ಗೊತ್ತಾಗುತ್ತೆ. 2 ತಿಂಗಳ ಕಾಲ ಆ ಬಾಲಗೋಪಾಲನನ್ನ ಎತ್ತಿ ಆಡಿಸಿದವಳು. ಕಣ್ಣಾರೆ ಮೈಯಾರೆ ಕೈಯಾರೆ ಆಡಿಸಿದವಳು. ಅಂತಹ ಭಾಗ್ಯವಂತೆ ಅವಳು ಆಗಾಗ ದಕ್ಷಿಣೇಶ್ವರಕ್ಕೆ ಬರ್ತಾ ಇದ್ರೆ, ಒಂದಾನೊಂದು ದಿನ ಶ್ರೀರಾಮಕೃಷ್ಣರು ಅವಳಿಗೆ ತಿಂಡಿ ತಿನ್ನಿಸ್ತಾರೆ. ಅವರೇ ಬಾಯಿಗೆ ಹಾಕಿ ತಿಂಡಿ ತಿನ್ನಿಸ್ತಾರೆ, ಮತ್ತೆ ಮತ್ತೆ ತಿನ್ನಿಸ್ತಾರೆ. ಆಗ ಆಕೆ ಹೇಳ್ತಾಳೆ, ಶ್ರೀರಾಮಕೃಷ್ಣನಾಗಲೇ ಬಾಲಗೋಪಾಲ ಅಂತಲೇ ಭಾವಿಸ್ತಾ ಇದ್ದವಳು, ಅವಳು ಗೋಪಾಲ ಅಂತಲೇ ಕರಿತಾ ಇದ್ದವಳು. ಆದ್ರಿಂದ ಏನ್ ಗೋಪಾಲ, ನನಗೆ ತಿನ್ನಿಸ್ಬೇಕು ಅಂತ ನಿನಗೆ ಅನ್ನೋದು ಅಷ್ಟೊಂದು ಆಸೆ ಅಂತ ಕೇಳಿದಾಗ ಶ್ರೀರಾಮಕೃಷ್ಣ ಹೇಳ್ತಾರೆ, ನೀನು ನನಗೆ ತಿನ್ನಿಸಿದ್ಯಲ್ಲ ಅಂತ. ಯಾವಾಗ? ಜನ್ಮ ಜನ್ಮಾಂತರಗಳಲ್ಲಿ ಅಂತ ಅನ್ನೋ ಒಂದು ಮಾತನ್ನ ಶ್ರೀರಾಮಕೃಷ್ಣ ಹೇಳ್ತಾರೆ. ಆ ಮಾತನ್ನು ಭಾವಿಸಿದರೆ ರೋಮಾಂಚ ಆಗುತ್ತೆ. ಜನ್ಮ ಜನ್ಮಾಂತರಗಳಿಂದ ಒಬ್ಬ ಸಾಧಕ ಸಾಧನಾರೂಪದಿಂದ ಧ್ಯಾನ ಜಪ ಭಜನೆ ಪೂಜೆ ನೈವೇದ್ಯ ಅಲಂಕಾರ ದಾನ ಧರ್ಮ ಆಗಿ ಸತ್ಕಾರ್ಯ ಇವುಗಳನ್ನೆಲ್ಲ ಆ ಭಗವಂತನ ಹೆಸರಿನಲ್ಲಿ ಮಾಡಿ ಮುಗಿಸಿ ಜನ್ಮ ಮುಗಿದಾಗ ನಾವು ತಿಳ್ಕೊಳ್ತೇವೆ ಎಲ್ಲ ಮುಗಿದೋಯ್ತು ಅಂತ. ಅಯ್ಯೋ ಏನೂ ಆಗಲೇ ಇಲ್ಲ ಅಂತ. ಆದರೆ ಭಗವಂತ ನೆನಪಿಟ್ಟಿರ್ತಾನೆ ಅದನ್ನ. ಭಗವಂತನ ನೆನಪು ಅವನಿಗೆ ಮರವೇ ಅಂತ ಇದೆಯೇ? ಮರವೇ ಎಲ್ಲ ಮನುಷ್ಯರಿಗೆ ಮೀಸಲು. ಭಗವಂತ ಪ್ರತಿಯೊಂದನ್ನು ಕೂಡ ನೆನಪಿಟ್ಟಿರ್ತಾನೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಜನ್ಮಾಂತರಗಳಲ್ಲಿ ನೀ ನನಗೆ ತುಂಬಾ ತಿನ್ನಿಸಿದ್ಯಲ್ಲ, ಅದಕ್ಕೆ ನಾನು ತಿನ್ನಿಸ್ತಾ ಇದ್ದೇನೆ. ಜನ್ಮಾಂತರಗಳಲ್ಲಿ ತಿನ್ನಿಸಿದ್ದನ್ನ ಲೆಕ್ಕ ಇಟ್ಕೊಂಡು ಈ ಜನ್ಮದಲ್ಲಿ ಅವಳಿಗೊಂದು ಜನ್ಮ ಕೊಟ್ಟು ಒಂದು ಸ್ವಲ್ಪ ಸಾಧನೆ ಅಂತ ಮಾಡಿಸಿ ತಾವು ಅವತಾರ ತಾಳಿ ಸ್ವಯಂ ಪರಮಾತ್ಮನಾಗಿ ಆ ಭಕ್ತೆಯ ಬಾಯಿಗೆ ಸಿಹಿ ಪದಾರ್ಥವನ್ನು ಹಾಕುವಂತಹದ್ದು. ಕಾಲ ಕೂಡಿ ಬಂತು. ಅವಳು ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದಂತಹ ಸಾಧನೆಗಳ ಫಲ ಈಡೇರುವುದಕ್ಕೆ ಇಲ್ಲಿ ಕಾಲ ಕೂಡಿ ಬಂತು. ಹಾಗೆ ಮಾಸ್ಟರ್ ಮಾಷನಿಗೆ ಈಗ ಕಾಲ ಬಂದಿದೆ. ಅಕ್ಕಿ ಮೊಟ್ಟೆಯನ್ನು ಒಡೆಯುವುದಿಲ್ಲ. ಸಕಾಲ ಬರದವರೆಗೆ ಅಂತನೋ ಮಾತನ್ನು ಕೂಡ ನಾವು ಕಳೆದ ಶನಿವಾರ ನೋಡಿದ್ವು. ಬಳಿಕ ಹೇಳಿದ್ರು, ನಾನು ತಿಳಿಸಿದ್ದೇ ನಿನ್ನ ನಿಜವಾದ ಆದರ್ಶ ಧ್ಯೇಯ ಅಂತ. ಗುರು ನಿರ್ದಿಷ್ಟವಾಗಿ ಇಂತಿಂತಹ ಶಿಷ್ಯನಿಗೆ ಇಂತಿಂತಹದ್ದೇ ಆದರ್ಶ, ಇಂತಿಂತಹವನೇ ಇಷ್ಟು ದೇವತೆ ಅಂತ ತಿಳಿಸಿದಾಗ ನಿರ್ದೇಶಿಸಿದಾಗ ಅದೇ ಕೊನೆಯ ಸತ್ಯ ಎಲ್ಲಿ ಶ್ರೀರಾಮಕೃಷ್ಣರು ಮಾಸ್ಟರ್ ಮಾಷನಿಗೆ ಹೇಳಿದ್ದಾರೆ. ಅದೇನು ಹೇಳಿದ್ದಾರೆ? ಅದು ಹಿಂದೆನೆ ಹೇಳಿದ್ದಾರೆ. ಈಗ ಮಾಸ್ಟರ್ ಮಾಷೆಯ ಬರೀತಾನೆ ಮುಂದಿನ ಒಂದು ವಾಕ್ಯ. ಪರಮಹಂಸರು ಮತ್ತೆ ಈಗ ಆತನ ಆದರ್ಶ ಧ್ಯೇಯವೇನು ಎಂಬುದನ್ನು ತಿಳಿಸಿದರು. ಏನ್ ತಿಳಿಸಿದ್ರು ಅದನಿಗೆ ಹೇಳ್ತಾರೆ ಶ್ರೀರಾಮಕೃಷ್ಣ. ಎಲ್ಲರೂ ಕಠೋರ ತಪಸ್ಸಿನಲ್ಲಿ ತೊಡಗಬೇಕಾದ ಅವಶ್ಯಕತೆ ಏನಿಲ್ಲ, ಆದರೆ ನಾನು ಬಹಳ ಕಷ್ಟ ಪಟ್ಟೆ. ಮಣ್ಣಿನ ಗುಡ್ಡೆಯನ್ನೇ ತಲೆದಿಂಬಾಗಿ ಮಾಡಿಕೊಂಡು ನೆಲದ ಮೇಲೆ ಬಿದ್ದಿರುತ್ತಿದ್ದೆ. ದಿನ ಹೇಗೆ ಕಳೆದು ಹೋಗುತ್ತಿದ್ದುವೋ ಅದು ನನಗೆ ಗೊತ್ತಾಗುತ್ತಲೇ ಇರಲಿಲ್ಲ. ಆಗ ನಾನು ಕೇವಲ ತಾಯಿ ತಾಯಿ ಎಂದು ಭಗವತಿಯನ್ನು ಕರೆಯುತ್ತಾ ಸುಮ್ಮನೆ ಅಳುತ್ತಿದ್ದೆ. ಮಾಸ್ಟರ್ ಮಾಷೇನಿಗೆ ಯಾವ ಆದರ್ಶವನ್ನು ಕೊಟ್ಟಿದ್ರೋ ಅದನ್ನು ಮತ್ತೊಮ್ಮೆ ಈಗ ಹೇಳ್ತಾ ಇದ್ದಾರೆ ಅನ್ನೋ ಮಾತನ್ನು ಮಾಸ್ಟರ್ ಮಾಷೆಯ ಬರೆದ. ಆದರೆ ಇಲ್ಲಿ ಮಾಸ್ಟರ್ ಮಾಷೇನಿಗೆ ಹೇಳಿದಂತ ಆದರ್ಶವನ್ನ ಎಲ್ಲಿ ಪುನಃ ಪ್ರಸ್ತಾಪಿಸಿದ್ರು? ಇದರೊಳಗೇನಿದೆ? ಎಲ್ಲರೂ ಕಠೋರ ತಪಸ್ಸಿನಲ್ಲಿ ತೊಡಗಬೇಕಾದ ಅವಶ್ಯಕತೆ ಏನಿಲ್ಲ, ಅದು ಆದರ್ಶವೇ ಅಲ್ಲ. ಆದರೆ ನಾನು ಬಹಳ ಕಷ್ಟಪಟ್ಟೆ, ಅದು ಮಾಸ್ಟರ್ ಮಾಷೇನಿಗೆ ಹೇಳಿದ ಆದರ್ಶವೇ. ಮಣ್ಣಿನ ಗುಡ್ಡೆಯನ್ನೇ ತಳದಿಂಬಾಗಿ ಮಾಡಿಕೊಂಡು ನೆಲದ ಮೇಲೆ ಬಿದ್ದಿರುತ್ತಿದ್ದೆ. ದಿನ ಹೇಗೆ ಕಳೆದು ಹೋಗುತ್ತಿದ್ದವೋ ಅದು ನನಗೆ ಗೊತ್ತಾಗುತ್ತಲೇ ಇರಲಿಲ್ಲ ಅಂತಿಷ್ಟೆಲ್ಲ ಹೇಳಿದ್ರು. ಬಳಿಕ ಹೇಳಿದ್ರು, ಆಗ ನಾನು ಕೇವಲ ತಾಯಿ ತಾಯಿ ಅಂತ ಭಗವತಿಯನ್ನು ಕರೆಯುತ್ತಾ ಸುಮ್ಮನೆ ಅಳುತ್ತಿದ್ದೆ ಅಂತ ಹೇಳಿದ್ರು. ಈ ಯಾವ ಮಾತಿನಲ್ಲೂ ಕೂಡ ಮಾಸ್ಟರ್ ಮಾಷೇನಿಗೆ ಕೊಟ್ಟಂತ ಆದರ್ಶದ ಸೂಚನೆ ಕಂಡು ಬರೋದಿಲ್ಲ. ಆದರೆ ಮಾಸ್ಟರ್ ಮಾಷೆ ಹಿಂದ್ಗಡೆ ಏನ್ ಬರ್ತಿದ್ದಾನೆ, ಪರಮಹಂಸರು ಈಗ ಮತ್ತೆ ಆತನ ಆದರ್ಶ ಧ್ಯೇಯವೇನೆಂಬುದನ್ನು ತಿಳಿಸಿದರು ಅಂತ. ಇಲ್ಲಿ ಆದರ್ಶ ಧ್ಯೇಯವನ್ನು ಏನ್ ತಿಳಿಸಿದ್ರು ಅಂತಂದ್ರೆ, ನೀನು ತಾಯಿ ತಾಯಿ ಅಂತ ಕರೀಬೇಕು ಅಷ್ಟೇ ಅಂತ ಅರ್ಥ. ನಾನು ಆಗ ಕೇವಲ ತಾಯಿ ತಾಯಿ ಅಂತ ಭಗವತಿಯನ್ನು ಕರೀತಾ ಸುಮ್ಮನೆ ಅಳತಾ ಇದ್ದೆ ಅಂತ. ಬೇರೆ ಇತರ ಕಠೋರ ತಪಸ್ಸು ಅದನ್ನು ಮಾಡಬೇಕಾಗಿಲ್ಲ, ನೀವೆಲ್ಲ ಮಾಡಬೇಕಾಗಿಲ್ಲ, ಅದನ್ನ ಮಾಡೋದಕ್ಕೆ ಸಾಧ್ಯವೂ ಇಲ್ಲ. ಕಲಿಯುಗದಲ್ಲಿ ಅನ್ನಗತ ಪ್ರಾಣ, ಮತ್ತೆ ಕಲಬೆರಕೆ, ಎಲ್ಲ ಅಶುದ್ಧ ಆಹಾರ, ಅಶುದ್ಧ ವಿಹಾರ. ಆದ್ರಿಂದ ಆ ಪರಮ ಪರಿಶುದ್ಧತೆಯನ್ನು ಅಪೇಕ್ಷಿಸುವಂತಹ ಯೋಗ ಮಾರ್ಗ ಈ ಕಲಿಯುಗದಲ್ಲಿ ಯಾರಿಗೂ ಹೇಳಿಸಿದ್ದಲ್ಲ. ಅದಕ್ಕೋಸ್ಕರ ಎಲ್ಲರೂ ಕಠೋರ ತಪಸ್ಸಿನಲ್ಲಿ ತೊಡಗಬೇಕಾದ ಅವಶ್ಯಕತೆ ಏನಿಲ್ಲ. ನಾನು ಕಷ್ಟಪಟ್ಟೆ, ನಿಮಗಾಗಿ ಪಟ್ಟೆ, ನೀವು ನನ್ನ ಭಕ್ತರಿಗಾಗಿ ನಾನೇ ಕಷ್ಟಪಟ್ಟಿದ್ದೇನೆ ಬೇಕಾದಷ್ಟು ಅಂತನೋ ಮಾತನ್ನ ಶ್ರೀರಾಮಕೃಷ್ಣರು ಹಿಂದೆ ಬಹಳ ಸ್ವರ ಹೇಳಿದ್ದನ್ನು ನಾವು ನೆನಪಿಸಿಕೊಳ್ಬೇಕು. ಇಲ್ಲಿ ಕೇವಲ ತಾಯಿ ತಾಯಿ ಅಂತ ನಾನು ಭಗವತಿಯನ್ನು ನಾನು ಹೇಗೆ ಕರಿತಾ ಇದ್ನೋ ಹಾಗೆ ನೀನು ಕೂಡ ಕರೆದ್ರಾಯ್ತು. ಶ್ರೀರಾಮಕೃಷ್ಣರು ಇನ್ನೊಂದು ಮಾತನ್ನ ಮಾಸ್ಟರ್ ಮಾಷನಿಗೆ ಹೇಳಿದ್ದನ್ನ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಬೇಕು. ಏನ್ ಹೇಳಿದ್ದಾರೆ ಅವರು ಅಂತ ಹೇಳಿದ್ರೆ, ನೀವು ಶಕ್ತಿ ಆರಾಧಕರು ಅಂತ. ನೀನು ಶಕ್ತಿ ಆರಾಧಕ ಅಂತ. ಅವನು ಬ್ರಾಹ್ಮೋ ಸಮಾಜದಲ್ಲಿ ಸೇರಿಕೊಂಡು ಸಗುಣ ನಿರಾಕಾರ ಬ್ರಹ್ಮವನ್ನ ಉಪಾಸನೆ ಮಾಡುವಂತಹ ಅಭ್ಯಾಸ ಬೆಳೆಸ್ಕೊಂಡವನು ಮತ್ತು ಅದೇ ಸರಿ ಅಂತ ನಂಬಿದವನು. ಆದರೆ ಅವನ ಅಂತರಂಗದಲ್ಲಿ ಅವನ ಆತ್ಮ ಯಾವ ಒಂದು ಬಗೆಯ ಸಾಧನೆಗೆ ಪಕ್ಕಾಗಿದೆ, ಯಾವ ಒಂದು ಬಗೆಯ ಸಾಧನೆ ಅವನಿಗೆ ತಕ್ಕುದಾಗಿದೆ ಅದು ಅನ್ನೋದು ಅವನಿಗೆ ಗೊತ್ತಿಲ್ಲ. ಶ್ರೀರಾಮಕೃಷ್ಣರ ಸಂಪರ್ಕಕ್ಕೆ ಅವನು ಸಕಾಲ ಬಂದಾಗ ಬಂದ. ಬಂದು ಕೆಲವು ದಿನಗಳ ಬಳಿಕ ಅವನ ಈ ಆದರ್ಶವನ್ನು, ನೀನು ಶಕ್ತಿ ಆರಾಧಕ, ದೇವಿಯ ಪೂಜೆ ಮಾಡಬೇಕಾದವನು ನೀನು ಅಂತನ್ನೋದನ್ನ ಹೇಳಿದ್ದಾರೆ. ಆದ್ರಿಂದ ಇಲ್ಲಿ ತಾಯಿ ತಾಯಿ ಅಂತ ಕರಿಬೇಕು. ದೇವಿಯ ಆರಾಧಕರು ಎಲ್ಲ ಬಗೆಯ ಆರಾಧನೆಯನ್ನು ಮಾಡಬಹುದು, ಆದರೆ ಅಮ್ಮ ಅಂತ ಕರೆಯುವಂತಹದ್ದೇ ಅದರಲ್ಲಿ ಪ್ರಧಾನವಾದ ಸಾಧನೆ. ಅಮ್ಮ ಅಂತ ಕರೆದಾಗ ಮಾತ್ರ ಅವಳಿಂದ ಇನ್ನು ಸುಮ್ಮನಿರುವುದಕ್ಕೆ ಸಾಧ್ಯವಿಲ್ಲ. ಯಾರೋ ಒಬ್ಬರು ಹೇಳಿದ್ರು ನನಗೆ, ಬಹಳ ಸ್ವಾರಸ್ಯಕರವಾದಂತಹ ಒಂದು ಘಟನೆ. ಕೊಲ್ಲೂರಿನಲ್ಲಿ ಅರ್ಚಕ ವಂಶ ಇವೆ, ಹಲವಾರು ಅರ್ಚಕರೆಲ್ಲ ಇದ್ದಾರೆ. ಅವರೆಲ್ಲ ಶಾಸ್ತ್ರೀಯವಾಗಿ ಅರ್ಚನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಯಾರಿಗೂ ಮಕ್ಕಳಿಲ್ಲ, ಪುತ್ರ ಸಂತಾನ ಇಲ್ಲ. ಆದರೆ ಒಬ್ಬ ಬೆಪ್ಪ ಇದ್ದಾನಲ್ಲಿ ಪೂಜಾರಿ, ಅವನು ಸರದಿ ಬಂದಾಗ ಅವನು ಕೂಡ ಪೂಜೆ ಮಾಡ್ತಾನೆ. ಅವನಿಗೆ ಸರಿಯಾಗಿ ಪೂಜೆ ಮಾಡೋದು ಬರೋದಿಲ್ಲ, ಯಾಕಂದ್ರೆ ಬೆಪ್ಪ. ಆದರೆ ಹೋಗಿ ಆ ತಾಯಿಯನ್ನ ಅಮ್ಮ ಅಮ್ಮ ಅಮ್ಮ ತಪ್ಪಿಕೊಂಡ್ಬಿಡ್ತಾನಂತೆ ಅವನು. ಅಷ್ಟೇ, ಅವನಿಗೊಬ್ಬ ಸುಪುತ್ರ. ನಿಷ್ಠೆಯಿಂದ ಮಾಡಿದವರಿಗೆ ಏನಿಲ್ಲ. ಇದರ ಅರ್ಥ ಏನಪ್ಪ ಅಂತಂದ್ರೆ, ಆ ಒಂದು ನಿಷ್ಕಲ್ಮಶವಾದ ವಾತ್ಸಲ್ಯ ಭಾವ, ಸಂತಾನ ಭಾವ ಅಂತ ಹೇಳ್ತಕ್ಕಂಥದ್ದು ಹರಿಯದೆ ಹೋಯಿತು ಅಂತ ಹೇಳಿದ್ರೆ, ಎಷ್ಟೇ ಶಾಸ್ತ್ರೀಯವಾಗಿ ಸಂಪ್ರದಾಯಬದ್ಧವಾಗಿ ಪೂಜೆ ಮಾಡಿದರೂ ಕೂಡ ದೇವಿ ಅಥವಾ ದೇವ ಅದನ್ನು ಸ್ವೀಕರಿಸ್ತಾನೆ ಅಂತೇನು ಖಾತ್ರಿ ಇಲ್ಲ. ತಾಯಿ ತಾಯಿ ಅಂತ ನಾನು ಭಗವತಿಯನ್ನು ಕರೀತಾ ಸುಮ್ಮನೆ ಅಳತಾ ಇದ್ದೆ, ನೀನು ಹಾಗೆ ಮಾಡು. ಮಾಸ್ಟರ್ ಮಾಷಿ ಈಗ ಬರೀತಾ ಇದ್ದಾನೆ. ಮಾಸ್ಟರ್ ಈಗ 2 ವರ್ಷಗಳಿಂದ ಪರಮಹಂಸರ ಹತ್ತಿರ ಬಂದು ಹೋಗುತ್ತಿದ್ದಾನೆ. ಆತ ಇಂಗ್ಲಿಷ್ ವಿದ್ಯಾಭ್ಯಾಸ ಮಾಡಿದ್ದರಿಂದ ಪಾಶ್ಚಾತ್ಯ ದರ್ಶನ ಮತ್ತು ವಿಜ್ಞಾನ ಶಾಸ್ತ್ರ ಇವುಗಳನ್ನು ಓದಲು ಇಚ್ಛೆ ಪಡುತ್ತಿದ್ದ ಮತ್ತು ಕೇಶವಸೇನನೇ ಮೊದಲಾದ ವಿದ್ವಾಂಸರ ಉಪನ್ಯಾಸ ಕೇಳುವುದಕ್ಕೆ ಆ ತೊರೆಯುತ್ತಿದ್ದ. ಪರಮಹಂಸರು ಆತನನ್ನು ಆಗಾಗ ಇಂಗ್ಲಿಷ್ ಮ್ಯಾನ್ ಎಂದು ಕರೆಯುತ್ತಿದ್ದರು. ಆದರೆ ಆತ ಪರಮಹಂಸರನ್ನ ದರ್ಶನ ಮಾಡಿದಂದಿನಿಂದ ಐರೋಪ್ಯ ವಿದ್ವಾಂಸರ ಗ್ರಂಥ ಮತ್ತು ಉಪನ್ಯಾಸಗಳು ಆತನಿಗೆ ಬಹಳ ಸಪ್ಪೆಯಾಗಿ ತೋರುತ್ತಿವೆ. ಈಗ ಆತನಿಗೆ ಪರಮಹಂಸರ ದರ್ಶನವನ್ನ ಹಗಲಿರುಳೂ ಪಡೆಯುತ್ತಲೇ ಇರಬೇಕು ಮತ್ತು ಅವರ ಶ್ರೀಮುಖದಿಂದ ಬರುವ ಮಾತುಗಳನ್ನು ಕೇಳುತ್ತಲೇ ಇರಬೇಕು ಎಂಬ ಉತ್ಕಟ ಇಚ್ಛೆ ಉಂಟಾಗಿಬಿಟ್ಟಿದೆ. ಈಗ ಕೆಲವು ದಿನಗಳಿಂದ ಪರಮಾಂಸರ ಕೆಲವು ಉಕ್ತಿಗಳನ್ನು ಸದಾ ಮೆಲುಕು ಹಾಕುತ್ತಿದ್ದಾನೆ. ಪರಮಾಂಸರು ಹೇಳಿದ್ದಾರೆ, ಸಾಧನೆಯನ್ನು ಮಾಡಿದರೆ ಖಂಡಿತವಾಗಿ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳಬಹುದು ಅಂತ. ಮತ್ತೆ ಹೇಳಿದ್ದಾರೆ, ಭಗವಂತನ ದರ್ಶನವೇ ಮಾನವ ಜೀವನದ ಉದ್ದೇಶ ಅಂತ. ಈ ಮಾತನ್ನ ಅವನು ಮೆಲುಕು ಹಾಕ್ತಾ ಇದ್ದಾನಂತೆ. ಮೆಲುಕು ಹಾಕುವುದು ಅಂತ ಹೇಳಿದ್ರೆ ಚಾಕ್ಲೇಟ್ ಅನ್ನು ಬಾಯಲ್ಲಿ ಇಟ್ಕೊಂಡು ಚಪ್ಪರಿಸಿದ ಹಾಗೆ ಅಂದ್ರೆ, ಅಷ್ಟು ರುಚಿಯಾಗಿರ್ಬೇಕು ಚಪ್ಪರಿಸಬೇಕಾದ್ರೆ. ಇಲ್ಲದಿದ್ರೆ ಏನ್ ಮಾಡ್ತಾನೆ ಅಂತಂದ್ರೆ, ಅದ ಅಷ್ಟೇನು ರುಚಿಯಾಗಿಲ್ಲದ್ರೆ ಬೇಗ ಬೇಗ ಆಗದು ತಿಂದು ಬಿಡ್ತಾನೆ, ನುಂಗ್ಬಿಡ್ತಾನೆ. ಇನ್ನೇನೋ ಅಷ್ಟು ರುಚಿಯಾಗಿಲ್ದಿತ್ತು ಅಂತ ಹೇಳಿದ್ರೆ ಆತ ಊದು ಬಿಡ್ತಾನೆ. ಶ್ರೀರಾಮಕೃಷ್ಣರ ಮಾತು ತುಂಬಾ ಸೊಗಸಾಗಿದ್ದರಿಂದನೇನೆ ಅವನು ಅದನ್ನು ಚಪ್ಪರಿಸ್ತಾ ಇದ್ದಾನೆ, ಇಲ್ಲಿದ್ರೆ ಊದು ಬಿಡ್ತಿದ್ದ. ಆದ್ರೆ ಇಲ್ಲಿ ಸಾಧನೆಯನ್ನು ಮಾಡಿದರೆ ಖಂಡಿತವಾಗಿ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ತಕ್ಕಂಥ ಶ್ರೀರಾಮಕೃಷ್ಣ ಮಾತು, ಭಗವದ್ ದರ್ಶನವೇ ಮಾನವ ಜೀವನದ ಉದ್ದೇಶ ಅಂತ ಹೇಳ್ತಕ್ಕಂಥ ಶ್ರೀರಾಮಕೃಷ್ಣರ ಮಾತು ಚಪ್ಪರಿಸುವುದಕ್ಕೇನಿದೆ ಇದರಲ್ಲಿ? ಭಗವಂತನ ದರ್ಶನ ಮಾಡಿದರೆ ಹೇರಳವಾಗಿ ಹಣ ಬರುತ್ತೆ ಅಂತ ಹೇಳಿದ್ರೆ ಆ ಮಾತನ್ನು ಚಪ್ಪರಿಸಬಹುದು. ಭಗವಂತನ ದರ್ಶನ, ಭಗವಂತನ ಸಾಧನೆ ಮಾಡಿದರೆ ಅವನಿಗೆ ದೊಡ್ಡ ದೊಡ್ಡ ಮನೆ ಕಟ್ಟಿಕೊಳ್ಳುವಂತಹ ಸಾಮರ್ಥ್ಯ ಬರುತ್ತೆ. ಅವನು ಅಮೆರಿಕ ಟೂರ್ ಮಾಡ್ತಾನೆ, ಜಪಾನಿಗೂ ಹೋಗ್ತಾನೆ, ಅಲ್ಲಿರ್ತಕ್ಕಂಥ ಒಳ್ಳೊಳ್ಳೆ ಸಾಮಾನುಗಳನ್ನೆಲ್ಲ ತಗೊಂಡು ಬಂದು ತನ್ನ ಮನೆ ತುಂಬಿಕೊಳ್ತಾನೆ ಅಂತಹ ಭಾಗ್ಯವೆಲ್ಲ ಬರುತ್ತೆ ಭಗವಂತನ ಪ್ರಾರ್ಥನೆ ಮಾಡಿದರೆ ಅಥವಾ ಸಾಧನೆ ಮಾಡಿದರೆ ಅಂತನೋ ಮಾತನ್ನು ಹೇಳಿದ್ರೆ ಎಷ್ಟೋ ಜನ ಚಪ್ಪರಿಸ್ತಾ ಇದ್ರು ಆ ಮಾತನ್ನ. ಆದರೆ ಇಲ್ಲಿ ಸಾಧನೆ ಮಾಡಿದರೆ ಸಾಕ್ಷಾತ್ಕಾರ ಪಡೆಯಬಹುದು, ಭಗವಂತನ ದರ್ಶನ ಪಡೆಯಬಹುದು ಅಂತ ಹೇಳೋದ್ರಲ್ಲಿ ಏನಿದೆ? ಆದರೆ ಅಲ್ಲೇ ಇದೆ, ಭಗವಂತನ ದರ್ಶನ ಅತ್ಯಾನಂದವನ್ನು ಕೊಡುವಂತಹದ್ದು ಅಂತನ್ನುವ ತಿಳುವಳಿಕೆ ಈ ಮಾಸ್ಟರ್ ಮಹಾಶಯನಿಗೆ ಇರುವುದರಿಂದ ಸಾಧನೆಯನ್ನು ಮಾಡಿದರೆ ಖಂಡಿತವಾಗಿ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳಬಹುದು ಅಂತನ್ನುವ ಮಾತು ಅವನಿಗೆ ಒಂದು ಬಗೆಯ ಆಶ್ವಾಸನೆಯನ್ನು ಕೊಟ್ಟಿದೆ. ಸಾಧನೆಯನ್ನು ಮಾಡಿದರೆ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳಬಹುದು ಅಂತನ್ನುವ ವಿಷಯದಲ್ಲಿ ಎಷ್ಟು ಜನರಿಗೆ ನಂಬಿಕೆ ಇದೆ? ಅಯ್ಯೋ ಏನಯ್ಯ ಸಾಧನೆ ಅಂತ ಯಾತಕ್ಕೋ ಮೂಗು ಮುಚ್ಕೊಂಡು ನೀನು ಜಪ ಮಾಡ್ತಾ ಇರ್ತೀಯೋ? ದೇವರೆಲ್ಲಾದರೂ ಸಾಕ್ಷಾತ್ಕಾರ ಕೊಡೋದುಂಟೆ? ಅದೇನಾದರೂ ಸಿನಿಮಾ ಕೆಟ್ಟು ಹೋಯ್ತೆ ಟಮ್ ಅಂತೇಳಿ ಅಲ್ಲೇ ದೇವರು ಸಾಕ್ಷಾತ್ಕಾರ ಕೊಡೋದಕ್ಕೆ ಎಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಯಲ್ಲಿ ಅಂತೆಲ್ಲರೂ ಕೂಡ ನಿರುತ್ಸಾಹಗೊಳಿಸ್ತಾರೆ. ಇವನು ಕೂಡ ಯಾವ ಸಾಧಕ ಅಂತನೋನಿದ್ದಾನೋ ಅವನು ಕೂಡ ಒಂದು ವರ್ಷ, ಇನ್ನು ಹೆಚ್ಚು ನಿಷ್ಠಾವಂತನಾದರೆ ಎರಡು ವರ್ಷ, ಇನ್ನು ಪ್ರಬಲ ನಿಷ್ಠಾವಂತನಾದರೆ ಐದಾರು ವರ್ಷ ಸಾಧನೆ ಮಾಡಿ ಆದರೂ ಸಾಕ್ಷಾತ್ಕಾರದ ಸುಳಿವೇ ಕಂಡು ಬರದೆ ಅವನು ನಿಲ್ಲಿಸಿಬಿಡ್ತಾನೆ. ಸಾಧನೆ ಮಾಡಿದರೆ ಸಾಕ್ಷಾತ್ಕಾರವಾಗೋದಿಲ್ಲ ಅಂತನ್ನುವ ತತ್ವವನ್ನು ಬೋಧಿಸುವುದಕ್ಕೆ ಶುರು ಮಾಡ್ತಾನೆ. ನಾನದೆಲ್ಲ ಮಾಡಿದ್ದು ಕಣಯ್ಯ, ನೀನು ಯಾತಕ್ಕೋ ಮತ್ತೆ ಪ್ರಯತ್ನ ಪಡ್ತಿ, ನಾನು ಮಾಡಿ ನೋಡಿ ಆಯ್ತು, ಸುಮ್ಮನೆ ನೀನು ಬಿಟ್ಬಿಡು, ಎಲ್ಲರೂ ನಾವೆಲ್ಲ ಹೇಗಿರ್ತೀವೋ ಹಾಗಿರು, ಉಂಡು ತಿಂದು ಆನಂದವಾಗಿರು ಅಂತಲೇ ಉಪದೇಶ ಪ್ರಾರಂಭವಾಗುತ್ತೆ. ಅದಕ್ಕೆ ಭರವಸೆ ತಪ್ಪಿ ಹೋಗಿಬಿಟ್ಟಿರುತ್ತೆ. ಶ್ರೀರಾಮಕೃಷ್ಣರ ಆಗಮನ ಮೊದಲು ಕೂಡ ಯೋಗಶಾಸ್ತ್ರಗಳೆಲ್ಲ ಇದ್ವು, ಕರ್ಮಯೋಗ, ಭಕ್ತಿಯೋಗ, ರಾಜಯೋಗ, ಹಠಯೋಗ, ಜಪಯೋಗ, ಧ್ಯಾನಯೋಗ ಎಲ್ಲ ಇದ್ವು. ಆದ್ರೆ ಎಷ್ಟು ಜನ ಸಾಕ್ಷಾತ್ಕಾರ ಮಾಡಿಕೊಂಡವರಿದ್ರು? ಸಾಧಕರಾದರೂ ಎಷ್ಟು ಜನ ಇದ್ರು? ಎಲ್ಲ ಗುಲಾಮಗಿರಿಗೆ, ಆ ಪಾಶ್ಚಾತ್ಯರ ತಳುಕಿಗೆ ಮರುಳಾಗಿ ಸಾಧನೆಯನ್ನೆಲ್ಲ ಬಿಟ್ಟುಬಿಟ್ರು. ಯಾತಕ್ಕೆ? ಅವರೇನು ಸಾಧನೆ ಮಾಡ್ತಾ ಇಲ್ಲ, ಬಿಳಿ ಚರ್ಮದವರು ಎಷ್ಟು ಆನಂದವಾಗಿದ್ದಾರೆ. ನಾವು ಇಷ್ಟೆಲ್ಲ ಒದ್ದಾಡಿಯೂ ಕೂಡ ಎಷ್ಟು ದುರ್ಗತಿಯ ಜೀವನವನ್ನು ನಡೆಸಬೇಕಾಗುತ್ತದೆ. ಆದ್ರಿಂದ ಅದೇ ಸರಿ, ಅವರೇ ಸರಿ ಅಂತನ್ನುವ ತೀರ್ಮಾನಕ್ಕೆ ಬಂದರು. ಇಷ್ಟೆಲ್ಲ ಯೋಗಗಳಿದ್ದು ಕೂಡ, ಯೋಗ ಮಾರ್ಗಗಳು ಇದ್ದು ಕೂಡ ಅವುಗಳು ಕೂಡ ಭರವಸೆ ಕೊಡೋದಕ್ಕೆ ಏನು ಕಡಿಮೆ ಮಾಡಿಲ್ಲ. ಆದರೆ ಶ್ರೀರಾಮಕೃಷ್ಣ ಕೊಡ್ತಕ್ಕಂಥ ಭರವಸೆಯ ರೀತಿಯೇ ಬೇರೆ, ಸಾಕ್ಷಾತ್ಕಾರದ ಹಿನ್ನೆಲೆಯಿಂದ ಕೊಟ್ಟಂತಹ ಭರವಸೆ ಅದು. ಶ್ರೀರಾಮಕೃಷ್ಣರ ಇಡೀ ವ್ಯಕ್ತಿತ್ವವೇ ಅವರ ಮಾತಿನ ಸತ್ಯತೆಗೆ ಸಾಕ್ಷಿಯಾಗಿದೆ. ಆದ್ರಿಂದ ಮಾಸ್ಟರ್ ಮಹಾಶಯನಿಗೆ ಆ ಮಾತು ಬಹಳ ಇಷ್ಟವಾಗಿದೆ. ಶ್ರೀರಾಮಕೃಷ್ಣ ಈಗ ಮಾಸ್ಟರ್ ಹೇಳ್ತಾ ಇದ್ದಾರೆ, ಸ್ವಲ್ಪ ಸಾಧನೆಯಲ್ಲಿ ತೊಡಗಿದ್ದೆ. ಆದರೆ ಯಾರಾದರೂ ಬಂದು ಹೀಗೀಗೆ ಮಾಡಬೇಕು ಅಂತ ಹೇಳಿಕೊಟ್ಬಿಡ್ತಾರೆ, ನೀನು ಏಕಾದಶಿ ವ್ರತವನ್ನು ಆಚರಿಸು. ಇದೆಲ್ಲ ಸಂಭಾಷಣೆ, ನೆನಪಿಟ್ಕೊಳ್ಬೇಕು. ಒಂದಕ್ಕೊಂದು ಸಂಬಂಧವನ್ನು ನಾವು ಕಲ್ಪಿಸಿಕೊಳ್ಬೇಕು. ಸ್ವಲ್ಪ ಸಾಧನೆಯಲ್ಲಿ ತೊಡಗಿದ್ದೆ ಆದರೆ ಯಾರಾದರೂ ಬಂದು ಹೀಗೀಗೆ ಮಾಡಬೇಕು ಅಂತ ಹೇಳ್ಕೊಟ್ಬಿಡ್ತಾರೆ ಅಂತನ್ನುವ ಮಾತು ಶ್ರೀರಾಮಕೃಷ್ಣರ ಒಂದು ವಿಶೇಷವಾದ ವಾಕ್ಯ. ನಾನು ಕಳೆದ ಶನಿವಾರ ಹೇಳಿದಂತೆ, ಒಬ್ಬ ಪ್ರಯಾಣಿಕ ಯಾವುದೋ ಊರನ್ನು ತಲುಪದ ಹೊರಟಾಗ ದಾರಿಯಲ್ಲಿ ಒಬ್ಬನನ್ನು ಕೇಳಿದ್ನಲ್ಲ, ಆ ಪಕ್ಕದೂರಿಗೆ ಎಷ್ಟು ದೂರ ಆಗುತ್ತೆ ಅಂತ. ಅದಕ್ಕೆ ಈ ಮನೆಯವನು ಉತ್ತರ ಕೊಡಲೇ ಇಲ್ವಲ್ಲ, ಯಾತಕ್ಕೆ ಅವನು ಅಲ್ಲೇ ಝಂಡಾ ಊರ್ಬಿಟ್ಟ. ಕೂತದ್ದನ್ನು ನೋಡಿ ಅವನು ಆಲೋಚನೆ ಮಾಡಿದೆ, ಇವನೆಲ್ಲಿ ಹೋಗುವನು, ನೀ ಯಾತಕ್ಕೆ ದೂರ ಎಷ್ಟಿದೆ, ಏನು ಕತೆ ಏನು ಹೇಳ್ತಕ್ಕಂತ, ಅದು ಯಾತಕ್ಕೆ ಬೇಕು ಅಂತ ಹೇಳಿ ಸುಮ್ಮನೆ ಇದ್ಬಿಡ್ತಾನೆ. ಆದ್ರೆ ಯಾವಾಗ ಎದ್ದು ಹೊರಡೋದಕ್ಕೆ ಪ್ರಾರಂಭಿಸ್ತಾನೋ ಅವನು ಹೇಳ್ತಾನೆ, ಇಲ್ಲಿಂದ ಒಂದು 1.5 ಮೈಲು ಅಥವಾ 4.5 ಮೈಲು ಅಂತ. ಸಾಧನೆಗೆ ಶುರು ಮಾಡಿದಾಗ ಒಬ್ರಲ್ಲ ಒಬ್ರು ಗುರು ರೂಪದಿಂದ ಬಂದು ಒಂದು ಸಲಹೆಯನ್ನ, ತಾತ್ಕಾಲಿಕವಾದ ಸಲಹೆ, ಆಗಿನ ಕಾಲಕ್ಕೆ ಆ ಕ್ಷಣಕ್ಕೆ ಏನು ಸೂಚನೆ ಬೇಕೋ ಅದನ್ನು ಕೊಟ್ಟಿರ್ತಾನೆ. ಅದನ್ನು ಮಾಡಿ ಮುಗಿದ ಮೇಲೆ ಇನ್ನೊಬ್ಬ ಬರ್ತಾನೆ, ಅವನು ಹೇಳ್ತಾನೆ ಇನ್ಮೇಲೆ ಹೀಗೆ ಮಾಡಿಕೊಳ್ಳಿ ಅಂತ. ಅವನಿಗೆ ಆ ತರ ಹೇಳುವಂತೆ ಯಾವುದೋ ಒಂದು ಗುರು ಶಕ್ತಿಯ ತೊಡತಕ್ಕಂಥದ್ದು ಪ್ರೇರೇಪಿಸಿ ಬಿಟ್ಟಿರ್ತದೆ. ಅದಕ್ಕೋಸ್ಕರವೇ ಈ ಮಾನುಷ ಶರೀರ ಧರಿಸಿದಂತಹ ಗುರುವೇ ಮತ್ತೆ ಮತ್ತೆ ಬಂದು ಹೇಳಬೇಕಾಗಿಲ್ಲ. ಯಾವುದೋ ರೂಪದಿಂದ ಯಾವುದೋ ಒಂದು ಮಗು ಹೇಳ್ಬಿಟ್ಟಿರುತ್ತೆ, ಹೀಗೆ ಮಾಡಿದ್ರೆ ಚೆನ್ನಾಗಿ, ಅವನಿಗೋಸ್ಕರ ಅಲ್ಲ, ಸುಮ್ಮನೆ ಅದೇನು ಹೇಳ್ತಾ ಇರುತ್ತದೆ, ಅದು ಇವನಿಗೆ ಬೇಕಾಗಿರುತ್ತೆ, ತಕ್ಷಣ ಸಿಕ್ಬಿಡುತ್ತೆ. ಅಥವಾ ಯಾವುದೋ ಒಂದು ಪುಸ್ತಕವನ್ನು ಓದ್ತಾನೆ ಅವನು, ಹೀಗೆ ನೋಡಿದಾಗ ಒಂದು ವಾಕ್ಯ ಸುಮ್ಮನೆ ಅವನ ಕಣ್ಣು ಅಲ್ಲಿಗೆ ಬೀಳುತ್ತೆ ಸರಿಯಾಗಿ, ಆ ಕಣ್ಣು ಅಲ್ಲಿಗೆ ಬೀಳುವಂತೆ ಆ ಅಂತರ್ಯಾಮಿ ಗುರು ಪ್ರೇರಣೆ ಕೊಟ್ಟುಬಿಡ್ತಾನೆ. ಅರೆ ಇದೇ ಬೇಕಾಗಿತ್ತು ನನಗೆ, ಸರಿಯಾಗಿದೆ, ಅದು ತಗೊಳ್ತಾನವನು. ಹೀಗೆ ಸಾಧನೆಗೆ ಇಳಿದಾಗ ಯಾರಾದರೂ ಒಬ್ರು ಬಂದು ಹೀಗೀಗೆ ಮಾಡಬೇಕು ಅಂತ ಹೇಳ್ಕೊಟ್ಬಿಡ್ತಾರೆ ಅಂತ ಹೇಳಿದ್ದೆ. ತಕ್ಷಣವೇ ಏನ್ ಹೇಳ್ತಿದ್ದಾರೆ, ನೀನು ಏಕಾದಶಿ ವ್ರತವನ್ನು ಆಚರಿಸು. ಮಾಸ್ಟರ್ ಮಹಾಶಯೇ ಏಕಾದಶಿ ವ್ರತವನ್ನು ಆಚರಿಸುವಂತಹ ಒಂದು ಅವಶ್ಯಕತೆ ಕಂಡು ಬಂದಿತ್ತು ಶ್ರೀರಾಮಕೃಷ್ಣರಿಗೆ. ಆದ್ರಿಂದ ಹೇಳ್ತಾ ಇದ್ದಾರೆ ಏಕಾದಶಿ ವ್ರತ 15 ದಿನಗಳಿಗೊಮ್ಮೆ ಬರ್ತಕ್ಕಂಥ ಏಕಾದಶಿಗೆ ಉಪವಾಸ, ಹಿಂದಿನ ದಿನ ರಾತ್ರಿ ಊಟ ಮಾಡಿರಬಾರದು, ಹಿಂದಿನ ದಿನ ಒಪ್ಪತ್ತು, ಮರುದಿನ ಪೂರ್ತಿ ಉಪವಾಸ, ಅದ್ರ ಮರುದಿನ ಒಪ್ಪತ್ತು. ಈ ಕ್ರಮದಿಂದ ಏಕಾದಶಿ ವ್ರತವನ್ನು ಆಚರಿಸಬೇಕು. ಅದೇನ್ ಮಾಡುತ್ತೆ ಏಕಾದಶಿ ವ್ರತ, ಏನ್ ಮಾಡುತ್ತೆ ಈ ಉಪವಾಸ ಅಂತ ಹೇಳ್ತಕ್ಕಂಥದ್ದು? ಶಾರೀರಿಕ ತಪಸ್ಸು. ಅದು ಮನಸ್ಸನ್ನು ಶುದ್ಧಿಗೊಳಿಸುತ್ತದೆ. ಶರೀರ ಇಂದ್ರಿಯ ಮನಸ್ಸು ಈ ಮೂರು ಭಗವಂತನ ಕಡೆಗೆ ಹರಿಯಬೇಕಾದದ್ದೇ ನಿಜವಾದ ತಪಸ್ಸಿನ ಲಕ್ಷಣ. ಏಕಾದಶಿ ಉಪವಾಸವನ್ನು ಮಾಡಿದಾಗ ಊಟಕ್ಕೆ ಯಾವಾಗ ನಾವು ವಿಶ್ರಾಂತಿಯನ್ನು ಕೊಡ್ತೇವೋ, ಯಾರು ಭಕ್ತನೋ ಅವನ ಮನಸ್ಸು ಭಗವಂತನ ಕಡೆಗೆ ಹರಿದು ಹೋಗೋದಕ್ಕೆ ಸುಲಭವಾಗುತ್ತೆ. ಭಕ್ತನಾಗಿರಬೇಕಾದ ಬಹಳ ಮುಖ್ಯ. ಸುಮ್ಮನೆ ಉಪವಾಸವಾಗಿದ್ರೆ ಕುಳಿತಿದ್ರೆ ನಿನ್ನೆ ಊಟ ಬಹಳ ಚೆನ್ನಾಗಿತ್ತು, ಇವತ್ತು ಊಟ ಇಲ್ಲ, ನಾಳೆಗೆ ಊಟ, ಅಲ್ಲಿವರೆಗೆ ಸುಮ್ಮನೆ ಇರಲೇಬೇಕಾಗಿದೆ, ಬೆಳಿಗ್ಗೆ ಪಾರಣೆಗೆ ಏನ್ ಮಾಡಬಹುದು, ಅದೇ ತಪಸ್ಸು ಅಥವಾ ಅದೇ ಧ್ಯಾನ ಆಗುತ್ತೆ ಅವನದ್ದು. ಯಾಕೆ ಅಂತ ಹೇಳಿದ್ರೆ ಅವನಿಗೆ ಭಗವದ್ ಧ್ಯಾನ ಮಾಡಬೇಕು ಅಂತನ್ನುವ ಸಂಸ್ಕಾರವನ್ನು ತನ್ನ ಮನಸ್ಸಿಗೆ ಅವನು ಕೊಟ್ಟಿಲ್ಲ. ಆದ್ರೆ ಯಾರು ಭಕ್ತನೋ ಅವನಿಗೆ ಈ ಊಟ ತಿಂಡಿ ಇವುಗಳನ್ನ ಮಾಡ್ತಕ್ಕಂಥ ಆ ಗೊಂದಲ ಒಂದು ಇದೆಯಲ್ಲ, ಅದೊಂದು ಕೆಲಸ, ಅದು ಬಹಳ ಭಯಂಕರವಾದ ಕೆಲಸ. ಅದು ಊಟ ಮಾಡಬೇಕು, ತಿಂಡಿ ತಿನ್ನಬೇಕು, ಅದೇ ಒಂದು ಕೆಲಸ. ಮನಸ್ಸೆಲ್ಲ ಅತ್ತ ಕಡೆಗೆ ವಿಶೇಷವಾಗಿ ಹರಿದು ಹೋಗುತ್ತದೆ. ನಾಲಿಗೆ, ಕಣ್ಣು, ಕೈ ಇವುಗಳೆಲ್ಲ ಬಹಳ ಮಗ್ನವಾಗಿರುತ್ತವಲ್ಲ, ಆ ಮೂಲಕ ಮನಸ್ಸು ಕೂಡ ಅವುಗಳಲ್ಲಿ ಮಗ್ನವಾಗಿರುತ್ತವೆ. ಆದ್ರಿಂದ ಅದೊಂದು ಕೆಲಸವನ್ನ ನೆನೆಸಿಬಿಡ್ತು ಅಂತ ಹೇಳಿದ್ರೆ ಒಂದು ದಿನದ ಮಟ್ಟಿಗೆ ಸಂಪೂರ್ಣ ಮನಸ್ಸನ್ನು ಭಗವಂತನಿಗೆ ಆವತ್ತು ಕೊಡಬಹುದು. ಆದರೆ ಶರೀರ ಶಕ್ತಿ ಚೆನ್ನಾಗಿರಬೇಕು, ಅಲ್ಸರ್ ಇರಬಾರದು ಅಥವಾ ಆಸಿಡಿಟಿ ಇರಬಾರದು, ಆಮ್ಲ ಹೊಟ್ಟೆಯಲ್ಲಿ ಹುಳಿತೇಕು ಅಂಥವುಗಳೆಲ್ಲ ಯಾವುದು ಇರಬಾರದು. ಅಂಥವರೆಲ್ಲ ಉಪವಾಸ ಮಾಡಬೇಕಾದ್ರೆ ಡಾಕ್ಟರ್ ಪರ್ಮಿಷನ್ ತಗೊಳ್ಬೇಕು. ಯದ್ವಾತದ್ದು ಉಪವಾಸ ಮಾಡೋ ಹಾಗಿಲ್ಲ. ಆರೋಗ್ಯಕರವಾದಂಥ ವ್ಯಕ್ತಿಗಳಿಗೆ ಹೇಳಿದಂತಹ ಮಾತಿದು. ಅನಾರೋಗ್ಯಕರವಾದಂತಹ ವ್ಯಕ್ತಿಗಳಿಗೆ, ರೋಗಿಗಳಿಗೆ ಯೋಗದ ಮಾತು ಹೇಗೆ ಅನ್ವಯವಾಗುತ್ತೆ ಅಲ್ವೇ? ಆದ್ರಿಂದ ಇಲ್ಲಿ ಮಾಸ್ಟರ್ ಮಾಸ್ಟರ್ನಿಗೆ ಅದಕ್ಕೆ ಶಕ್ತಿ ಇತ್ತು, ಅದಕ್ಕೋಸ್ಕರ ಅಲ್ಲಿ ಹೇಳ್ತಾ ಇದ್ದಾರೆ. ಇದು ಒಂದು ಸಕಾಲಿಕವಾದಂತಹ ಸೂಚನೆ. ಸಾಧನೆ ಮಾಡಿದ ಕೊರಟ್ರೆ ಒಬ್ಬನಲ್ಲ ಒಬ್ಬ ಬಂದು ಸಕಾಲಿಕವಾಗಿ ಯಾವುದೋ ಒಂದು ಉಪಯುಕ್ತವಾದ ಸೂಚನೆಯನ್ನು ಕೊಡ್ತಾನೆ ಅಂತ ಹೇಳಿದ್ರಲ್ಲ, ಜೊತೆಯಲ್ಲಿ ತಕ್ಷಣವೇ ಹೇಳ್ತಾರೆ ಏಕಾದಶಿ ಮಾಡು, ನೋಡು ನಾನು ಈ ಸೂಚನೆ ಕೊಡ್ತಾ ಇದ್ದೀನಿ ನಿನಗೆ ಅಂತ. ನಾನು ಈ ಸೂಚನೆಯನ್ನು ಹ್ಯಾಕ್ ಕೊಡ್ತಾ ಇದ್ದೇನೋ ಅದೇ ರೀತಿಯಲ್ಲಿ ನಿಮಗೆ ಬಾಕಿ ಉಳಿದವರು ಕೊಡಬಹುದು, ಕೊಡ್ತಾರೆ ಅಂತ. ಬಳಿಕ ಇನ್ನೊಂದು ಮಾತು ಹೇಳ್ತಾರೆ, ನೀವು ನನಗೆ ಸೇರಿದವರು, ನನ್ನ ಸಂಬಂಧಿಗಳು, ಇಲ್ಲದಿದ್ರೆ ಇಷ್ಟಾಗಿ ನೀನು ಯಾಕೆ ಇಲ್ಲಿಗೆ ಬರ್ತಿದ್ದೆ? ಕೀರ್ತನೆ ಕೇಳ್ತಾ ಕೇಳ್ತಾ ಇದ್ದಾಗೆ ರಾಕಾಲನ ದರ್ಶನವಾಯಿತು. ಆತ ವ್ರಜಗೋಪಾಲರ ಮಧ್ಯೆ ನಿಂತಿದ್ದ. ನರೇಂದ್ರ ಬಹಳ ಉಚ್ಚ ಮಟ್ಟದವನು, ಹೀರಾನಂದ ಕೂಡ. ಅವನದು ಎಂಥ ಮಗುವಿನಂತಹ ಸ್ವಭಾವ, ಆತನ ಭಾವ ಎಷ್ಟು ಮಧುರವಾದುದು. ಆತನನ್ನು ನೋಡಬೇಕು ಅಂತಲೂ ನನಗೆ ಇಚ್ಛೆ ಆಗುತ್ತೆ. ಈ ವಾಕ್ಯಪುಂಜಗಳು ಶ್ರೀರಾಮಕೃಷ್ಣರ ಜೀವನದ ಹಿನ್ನೆಲೆ ಇಲ್ಲದೆ ಇದ್ರೆ ಅರ್ಥ ಆಗೋದಿಲ್ಲ. ಈ ಮಾತು ಅರ್ಥ ಆಗುತ್ತೆ, ನೀವು ನನಗೆ ಸೇರಿದವರು ಅಂತ. ಮಾಸ್ಟರ್ ಮಾಷೇನೇ ಮೊದಲಾದಂತಹ ಕೆಲವು ಭಕ್ತರನ್ನು ಉದ್ದೇಶಿಸಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ನೀವು ನನಗೆ ಸೇರಿದವರು ಅಂತ. ಆದ್ರಿಂದ ಆತ್ಮೀಯವಾಗಿ ನಾನಾಗಿಯೇ ನಿನಗೆ ಹೀಗೆ ಮಾಡ್ಕೋ ಹಾಗೆ ಮಾಡ್ಕೋ ಅಂತ ಸಲಹೆ ಕೊಡ್ತಾ ಇದ್ದೇನೆ ಅಂತ. ಅಲ್ಲದೇನೆ ನೀವು ಕೂಡ ನನ್ನ ಕಡೆಗೆ ಆಕರ್ಷಿತರಾಗಿ ಬರ್ತಾ ಇದ್ದೀರಿ. ಅದಕ್ಕೆ ನೀವು ನನ್ನ ಸಂಬಂಧಿಕರು. ಎಂಥ ಬಗೆಯ ಸಂಬಂಧಿಕರು? ರಕ್ತ ಸಂಬಂಧಿಕರೇ ಅಲ್ಲ, ಆಧ್ಯಾತ್ಮಿಕ ಸಂಬಂಧಿಕರು ಅಂತ ಅನ್ನೋದನ್ನ ಮತ್ತೆ ಮುಂದೆ ವಿವರವಾಗಿ ನಾನು ಹೇಳ್ತೇನೆ ಆಮೇಲೆ. ಇಲ್ಲಿ ನೀವು ನನಗೆ ಸೇರಿದವರು ಅಂತ ಹೇಳ್ತಕ್ಕಂತಹದ್ದು ಬಹಳ ಮುಖ್ಯವಾದಂತಹ ಮಾತು. ಪರಮಾತ್ಮ ಸ್ವಯಂ ಬಂದು ಹೇಳ್ತಾ ಇದ್ದಾನೆ ನೀವು ನನಗೆ ಸೇರಿದವರು ಅಂತ. ಭಗವಂತನಿಗೆ ನಾವು ಸೇರಿದವರಾಗಬೇಕು. ನಾನು ನಿನ್ನವನು ಅಂತ ಹೇಳ್ಕೊಳ್ತಾ ಇರಬೇಕು. ಅದಕ್ಕೋಸ್ಕರವೇ ಯಾರ್ಯಾರು ಇನ್ನೂ ಯಾವ ಸಾಧನೆಗೂ ತೊಡಗಿಲ್ವೋ ಅವರು ಈ ಮಾತನ್ನು ಇವತ್ತು ಕೇಳಿದಾರೋ ಅವರು ಇವತ್ತು ಶುರು ಮಾಡಬಹುದು. ಹೇ ಭಗವಂತ, ಇಲ್ಲಿವರೆಗೆ ಗೊತ್ತಿರಲಿಲ್ಲ, ಈಗ ಗೊತ್ತಾಯ್ತು. ನಿನ್ನ ವಾಣಿಯ ಮೂಲಕ ನನಗೆ ಗೊತ್ತಾಯ್ತು, ನಾವೆಲ್ಲರೂ ನಿನ್ನವನು, ನಿನ್ನವರು ಅಂತ. ಹೇ ಭಗವಂತ, ನಾನು ಕೂಡ ನಿನ್ನವನು ದಿನ ಹೇಳ್ಕೊಳ್ತಾ ಇರಬೇಕು. ಯಾಕೆಂತಂದ್ರೆ ನಾವು ಅವರವನು ಅವಳವಳು ಅಂತ ಈ ರೀತಿಯಲ್ಲೆಲ್ಲ ನಾವು ಹೇಳ್ಕೊಂಡಿದ್ದೀವಲ್ಲ, ಸಂಬಂಧ ಆ ರೀತಿಯಲ್ಲಿ ಬೆಳೆಸ್ಕೊಂಡಿದ್ವು. ಅದೆಲ್ಲ ಮೆಲ್ಲ ಕಳಚಿ ಇಲ್ಲಿ ದೇವರಿಗೆ ಅಂಟ್ಕೊಳ್ಬೇಕಾಗಿದೆ. ಈ ತರದ ಅಭ್ಯಾಸ ಮಾಡ್ತಾ ಬರಬೇಕು. ಆದರೆ ಜನ್ಮ ಜನ್ಮಾಂತರಗಳಲ್ಲಿ ಭಗವಂತನ ಧ್ಯಾನ ಪೂಜೆ ಜಪ ತಪ ಆದಿಗಳು ಯಾರು ಮಾಡಿದ್ದಾರೋ ಅವರೆಲ್ಲ ಅವತಾರ ಕಾಲದಲ್ಲಿ ಜನ್ಮ ಬಿತ್ತಿದಾಗ ಆ ಅವತಾರ ಪುರುಷ ಹೇಳ್ತಾನೆ, ಬನ್ನಿ ನೀವೆಲ್ಲ ನಮ್ಮವರು ಅಂತ. ಇಲ್ಲಿ ನೇರವಾಗಿ ಆ ಅವತಾರ ಪುರುಷ ಹೇಳ್ತಾ ಇದ್ದಾನೆ, ನೀವೆಲ್ಲ ನಮಗೆ ಸೇರಿದವರು, ನನ್ನ ಸಂಬಂಧಿಕರು ಅಂತ. ಇಲ್ಲದಿದ್ರೆ ಇಷ್ಟಾಗಿ ನೀನು ಯಾಕೆ ಇಲ್ಲಿಗೆ ಬರ್ತಿದ್ದೆ ಅಂತ. ಈ ತರ ಪದೇ ಪದೇ ಬಂದಾಗ ನೀವೆಲ್ಲ ನಮ್ಮವರು ಅಂತ ಅನ್ನೋದು ದೃಢ ಆಯಿತು ಅಂತ. ಹಾಗೇನೇನೆ ಇಲ್ಲಿ ಉಪನ್ಯಾಸಕ್ಕೆ ಈ ರಾಮಕೃಷ್ಣ ಆಶ್ರಮಕ್ಕೆ ಹೊರಗಡೆ ಎಲ್ಲ ಗಲಾಟೆ ಯಾರ್ಯಾರೋ ಹೇಳ್ತಾ ಇದ್ದಾರೆ, ಅವರೆಲ್ಲ ಹಿಂದೂಗಳಲ್ಲ ಹಿಂದೂಗಳಲ್ಲ ಅಂತಂದ್ಬಿಟ್ಟು ಸುಮ್ಮನೆ ಯಾರು ಏನು ಹೇಳೇ ಇಲ್ಲ, ಇವರಿವರೇ ಹೇಳ್ಕೊಂಡು ಒದ್ದಾಡ್ತಾ ಇದ್ದಾರೆ. ಅನವಶ್ಯಕವಾದಂತಹ ಹರಟೆ. ಆ ಹೇಳ್ಕೊಂಡವರಿಗೆ ಎಷ್ಟು ಬಗೆಯ ಹಿಂದೂ ಧರ್ಮ ಇದೆ, ಎಷ್ಟು ಹಿಂದೂ ಧರ್ಮ ಅವರಲ್ಲಿ ಇದೆ, ಆ ಧರ್ಮ ಅಂತ ಹೇಳ್ತಕ್ಕಂಥದ್ದು ಅವ್ರಲ್ಲಿ ಎಷ್ಟು ಇದೆ ಅದು ಯೋಚನೆ ಮಾಡಲಿಲ್ಲ ಅವರು. ಸುಮ್ಮನೆ ನಾವು ಹಿಂದೂಗಳು ಅಂತ ಹೇಳಿದ್ರೆ ಆಗುತ್ತದೇನು, ಹಿಂದೂಗಳಾಗುತ್ತೆ ಹಿಂದೂಗಳಾಗುತ್ತೇನು? ಹಿಂದೂ ಧರ್ಮದ ಕೆಲವು ಪ್ರಧಾನವಾದ ಅಂಶಗಳನ್ನು ನಮ್ಮ ಜೀವನದಲ್ಲಿ ತಂದುಕೊಂಡಾಗ ಮಾತ್ರ ನಾವು ಧರ್ಮಿಷ್ಠರಾಗ್ತೇವೆ, ಹಿಂದೂಗಳಾಗ್ತೇವೆ. ಇಲ್ಲಿ ಈ ಆಶ್ರಮದ ಒಳಗೆ ಎಷ್ಟೊಂದು ಜನ ಬರ್ತಾ ಇದ್ದೀರಿ ನೀವೆಲ್ಲ, ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಬರ್ತಾ ಇದ್ದೀರಿ. ಇದೆಲ್ಲ ಹೇಗೆ ಸಾಧ್ಯ ಆಗ್ತಾ ಇದೆ? ಆ ಭಗವಂತನ ಆಕರ್ಷಣೆ, ಆ ಶ್ರೀರಾಮಕೃಷ್ಣರ ಆಕರ್ಷಣೆ, ಅಂತರಂಗದ ಆಕರ್ಷಣೆ. ಅಂತರಂಗದಲ್ಲಿ ಒಂದು ಬಗೆಯ ಸಂಪರ್ಕ ಸಂಬಂಧ ಅಲ್ಲಿ ಇರ್ತದೆ, ಅದು ಸಂದರ್ಭ ಬಂದಾಗ ಕರೆದುಕೊಳ್ಳುತ್ತದೆ. ಆ ರೀತಿಯಲ್ಲಿ ನಾವು ಕೂಡ ಶ್ರೀರಾಮಕೃಷ್ಣಿಗೆ ಸೇರಿದವರು. ಬಳಿಕ ಇಲ್ಲಿ ಮಾಸ್ಟರ್ ಮಾಷೆಯ ಮತ್ತು ಇತರರು ನೀವೆಲ್ಲ ನಮಗೆ ಸೇರಿದವರು ಅಂತ ಹೇಳೋದನ್ನ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ ಅಂತ ಅನ್ನೋದನ್ನು ವಿವರಿಸ್ತಾ ಇದ್ದಾರೆ. ಒಂದಾನೊಂದು ಸಲ ಕೀರ್ತನೆಯನ್ನು ಕೇಳ್ತಾ ಕೇಳ್ತಾ ಇರುವ ಸಂದರ್ಭದಲ್ಲಿ ಎದುರುಗಡೆ ಒಂದು ಕೀರ್ತನೆಯ ಪಾರ್ಟಿ, ಅದು ದರ್ಶನ, ಅದೊಂದು ದರ್ಶನ, ದಿವ್ಯ ದರ್ಶನ. ಆ ಕೀರ್ತನೆಯ ಪಾರ್ಟಿಯಲ್ಲಿ ರಾಘಾಲನ ದರ್ಶನವಾಯಿತು ನನಗೆ. ರಾಘಾಲ ಅಂದ್ರೆ ಮುಂದೆ ಸ್ವಾಮಿ ಬ್ರಹ್ಮಾನಂದರಾಗಿ ರಾಮಕೃಷ್ಣ ಮಠದ ಅಧ್ಯಕ್ಷರಾಗಿ ವಿಜೃಂಭಿಸಿದವರು. ರಾಘಾಲನ ದರ್ಶನವಾಯಿತು ಆ ಕೀರ್ತನೆ ಪಾರ್ಟಿಯಲ್ಲಿ. ಕಂಡೆಯವನನ್ನ ಆತ ವ್ರಜಗೋಪಾಲರ ಮಧ್ಯೆ ನಿಂತಿದ್ದ. ವ್ರಜ ಅಂತಂದ್ರೆ ವೃಂದಾವನ, ಶ್ರೀಕೃಷ್ಣನ ಕ್ರೀಡಾ ಕೇಂದ್ರ. ಅಲ್ಲಿ ಆ ಭಜನೆಯ ಪಾರ್ಟಿ, ಅಲ್ಲಿ ಈ ರಾಖಾಲ ಬಾಕಿ ಉಳಿದಂತಹ ಗೊಲ್ಲರ ನಡುವೆ ನಿಂತಿದ್ದಂತೆ. ನರೇಂದ್ರ ಬಹಳ ಉಚ್ಚ ಮಟ್ಟದವನು, ಅವನನ್ನು ಕೂಡ ನಾನು ಈ ದರ್ಶನದಲ್ಲಿ ಕಂಡಿದ್ದೆ ಅಂತದ್ರ ಅರ್ಥ. ಅದಕ್ಕೋಸ್ಕರ ನರೇಂದ್ರನ ಹೆಸರು ಹೇಳಿದ್ರು. ಹೀರಾನಂದ ಕೂಡ, ಇನ್ನೂ ಕೆಲವರ ಹೆಸರನ್ನೆಲ್ಲ ಹೇಳ್ತಾರೆ ಅವರು. ಇಲ್ಲಿ ಇಷ್ಟಂದ್ರ ಹೆಸರನ್ನು ಹೇಳಿದ್ದಾರೆ. ಹೀರಾನಂದ ಅವನು ಪಂಜಾಬಿನ ಕಡೆಯವನು. ಅವನದು ಎಂಥ ಮಗುವಿನಂತ ಸ್ವಭಾವ, ಆತನ ಭಾವ ಎಷ್ಟು ಮಧುರವಾದದ್ದು ಅಂತ ಇತ್ಯಾದಿ ಹೇಳಿ, ಇಂಥವರೆಲ್ಲ ನನಗೆ ಸಂಬಂಧಪಟ್ಟವರು, ನಾನು ಇವ್ರನ್ನೆಲ್ಲ ದರ್ಶನದಲ್ಲೇ ಕಂಡಿದ್ದೆ, ಅವರೆಲ್ಲ ಇಲ್ಲಿಗೆ ಬರಬೇಕು ಅಂತ ಮೊದಲೇ ನನಗೆ ಗೊತ್ತಿತ್ತು ಅಂತ. ಬಳಿಕ ಇನ್ನೊಂದು ಮಾತನ್ನು ಹೇಳ್ತಾರೆ. ಒಮ್ಮೆ ನಾನು ಗೌರಾಂಗನ ಸಾಂಗೋಪಾಂಗಿಗಳನ್ನೆಲ್ಲ ನೋಡಿದೆ. ಗೌರಾಂಗ ಅಂತಂದ್ರೆ ನಿತ್ಯಾನಂದ ಪ್ರಭು, ಶ್ರೀಕೃಷ್ಣ ಚೈತನ್ಯ ಪ್ರಭು. ಅವನ ಸಾಂಗೋಪಾಂಗಿಗಳನ್ನೆಲ್ಲ ನೋಡಿದೆ. ಸಾಂಗೋಪಾಂಗಿಗಳು ಅಂದ್ರೆ ಪರಿವಾರದವರು ಅಂತ ಅರ್ಥ. ಅವನ್ನೆಲ್ಲ ನೋಡಿದೆ, ಭಾವದಲ್ಲಲ್ಲ, ಈ ಕಣ್ಣುಗಳಿಂದಲೇ. ಇದೆಂಥ ಅದ್ಭುತವಾದ ಮಾತು. ಈ ಚರ್ಮ ಚಕ್ಷುಸುವಿನಿಂದ ಗತಿಸಿ ಹೋದಂತಹ ವ್ಯಕ್ತಿಗಳನ್ನ ನೋಡಿದ್ರಂತೆ. ಆಧ್ಯಾತ್ಮಿಕ ಶಕ್ತಿಯ ಸಲ್ಲಿಸಕ್ಕಂತೆ ಅದು ಎಷ್ಟು ಬಲಿಯಬಹುದು ಅಂತ ಹೇಳಿದ್ರೆ ಇದಕ್ಕಿಂತ ಹೆಚ್ಚುಂಟೆ. ಭಾವದಲ್ಲಲ್ಲ, ಈ ಕಣ್ಣುಗಳಿಂದಲೇ ನೋಡಿದೆ. ಆಗ ನನಗೆ ಅಂಥ ಅವಸ್ಥೆ ಬಂದಿತ್ತು, ಎಲ್ಲ ದರ್ಶನಗಳನ್ನು ಈ ಕಣ್ಣುಗಳಿಂದಲೇ ನೋಡಬಹುದಾಗಿತ್ತು, ಈಗ ಭಾವದಲ್ಲಿ ಆಗ್ತಾ ಇವೆ. ಅಂದ್ರೆ ಕಣ್ಣು ಮುಚ್ಚಿಕೊಂಡಾಗ ಈ ರಾಮಕೃಷ್ಣರು ದಕ್ಷಿಣೇಶ್ವರದಲ್ಲಿ ಭಕ್ತರೊಡನೆ ಕುಳಿತುಕೊಂಡು ಮಾತನಾಡ್ತಾ ಇದ್ರೆ, ಪ್ರಪ್ರಥಮವಾಗಿ ಯಾವನೋ ಒಬ್ಬ ಆ ಕೋಣೆಯೊಳಗೆ ಬಂದ್ರೆ ತಕ್ಷಣ ಇವರು ಎದ್ದು ನಿಲ್ತಿದ್ರಂತೆ. ಸಂತೋಷದ ಆ ವಾ ಅಂತ. ಆ 16 ಜನ ಶಿಷ್ಯರು, ಎಳೆ ವಯಸ್ಸಿನ ಯುವಕರು, 16, 17, 18, 19 ವರ್ಷದ ಯುವಕರು, ಒಬ್ಬೊಬ್ಬರೇ ದಕ್ಷಿಣೇಶ್ವರಿಗೆ ಬರ್ತಾ ಇದ್ರೆ ಶ್ರೀರಾಮಕೃಷ್ಣ ಅವ್ರನ್ನ ಸ್ವಾಗತಿಸಿದಂತಹ ರೀತಿ, ಅಯ್ಯೋ ಎಷ್ಟು ದಿನದಿಂದ ನಾನು ನಿನ್ನ ಕಾಯ್ತಾ ಇದ್ದೆ, ಎಲ್ಲಿ ಹೋಗಿದ್ದೆ ನೀನು, ಯಾಕೆ ಸ್ಥಳ ಮಾಡಿದೆ ಅಂತನೋ ಮಾತುಗಳನ್ನೆಲ್ಲ ನಾವು ಅವರ ಜೀವನದಲ್ಲಿ ಓದಬೇಕು. ಆ ಗೊತ್ತಾಗುತ್ತೆ ಜನ್ಮಾಂತರಗಳ ಸಂಬಂಧ. ಬಹಳ ಕಾಲದಿಂದ ಅವ್ರನ್ನ ನೋಡಿಲ್ಲ, ಈಗ ಇದ್ದಕ್ಕಿದ್ದಂತೆ ಬಂದಿದ್ದಾನೆ. ಅಂಥ ಆನಂದವಾಗಿದೆ ಅವರಿಗೆ. ಅದನ್ನು ಅವರು ಆ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ, ಎದ್ದು ನಿಂತು ವ್ಯಕ್ತಪಡಿಸ್ತಾ ಇದ್ದಾರೆ. ಕೂತ್ಕೊಳ್ಳೋಕ್ಕಾಗುತ್ತೇನೋ, ಓ ಬನ್ನಿ ಬನ್ನಿ ಬನ್ನಿ ನಮ್ಮವರು, ಓ ಬಾರೋ, ಎಷ್ಟು ದಿವಸ ಆಯ್ತು, ನೀನು ಎಲ್ಲೋಗಿದ್ಯೋ ಅಂತ. ನಾವು ನಿತ್ಯ ಜೀವನದಲ್ಲೂ ಕೂಡ ಕಾಣೋದಿಲ್ವೇ, ನಮ್ಮ ಹಳೆಯ ಸ್ನೇಹಿತರು ಯಾರಾದರೂ ಬಂತು ಅಂತ ಹೇಳಿದ್ರೆ. ಇವತ್ತು ಕೂಡ ನಮ್ಮ ಆಶ್ರಮಕ್ಕೆ ಬಿಜಾಪುರದಿಂದ, ಮನಗೋಳಿಯಿಂದ ಎಷ್ಟೋ ಜನ ಬಂದಿದ್ದಾರೆ. ಅಲ್ಲೆಲ್ಲ ನಮಗೆ ಪರಿಚಯ ಆಗಿದೆ. 2 ಸರ್ತಿ ನಾನು ಆ ಕಡೆ ಎಲ್ಲ ಹೋಗಿದ್ದೆ, ಅಲ್ಲೆಲ್ಲ ಪರಿಚಯವಾಗಿದೆ. ಅವರೆಲ್ಲ ಇಲ್ಲಿಗೆ ಬಂದಿದ್ದಾರೆ. ಅವರು ಇವತ್ತು 4 ಗಂಟೆ ಹೊತ್ತಿಗೆ ಬಂದರು. ಬಂದು ನೋಡಿದಾಗ ಎಷ್ಟು ಸಂತೋಷ ಆಯಿತು ನನಗೆ. ಅವರು ಇವತ್ತಿನ ದಿವಸ ಬಂದದ್ದು ನೋಡಿದ್ರೆ ಬಹುಶಃ ಶ್ರೀರಾಮಕೃಷ್ಣಿಗೆ ಅವರು ವಿಶೇಷವಾದ ಸಂಪರ್ಕ ಇರುವವರು ಅಂತ ಕಾಣಿಸುತ್ತೆ. ಅವರು ಕೂಡ ವಿವೇಕಾನಂದ ಕೇಂದ್ರ ಅಂತ ಹೆಸರಿಟ್ಟುಕೊಂಡು ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಈ ರೀತಿಯಲ್ಲಿ ಆ ರಾಮಕೃಷ್ಣ ಶಕ್ತಿ, ಆ ರಾಮಕೃಷ್ಣ ತತ್ವ ಅಧಡ್ತಕ್ಕಂಥದ್ದಕ್ಕೆ ಆಕರ್ಷಿತರಾಗಿ ಇವತ್ತು ಆ ಊರಿಂದ ಈ ಊರಿಂದ ಯಾವ ಊರಿನ ಭೇದವೂ ಇಲ್ಲದೇನೆ ಎಲ್ಲರೂ ಆಕರ್ಷಿತರಾಗಿ ಬರ್ತಾ ಇದ್ದಾರೆ. ಶ್ರೀರಾಮಕೃಷ್ಣ ಕೂಡ ಅವರನ್ನೆಲ್ಲ ಅಷ್ಟೇ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. ಅದು ಬಹಳ ಮುಖ್ಯ. ಇಲ್ಲಿ ವಚನ ವೇದದಲ್ಲಿ ಯಾರ್ಯಾರನ್ನು ಕರೆದಿದ್ರು, ಆ ಮೂಲಕ ಮುಂದಿನ ಜನಾಂಗದ ಎಲ್ಲ ವ್ಯಕ್ತಿಗಳನ್ನು ಕೂಡ ಕರೆದಿದ್ದಾರೆ. ಹಾಗೆ ಕರೆದ ಪ್ರಯುಕ್ತವೇ ನಾವೆಲ್ಲರೂ ಯಾವುದೋ ಗೊತ್ತಿಲ್ಲದ ಕಾರಣಕ್ಕಾಗಿ ಆಕರ್ಷಿತರಾಗಿ ನಾವೇ ನಾವಾಗಿ ಬರ್ತಾ ಇದ್ದೇವೆ. ಬಳಿಕ ಶ್ರೀರಾಮಕೃಷ್ಣ ಹೇಳ್ತಾರೆ, ಭಗವತಿಗೆ ಅಳತಾ ಅಳತಾ ಹೇಳ್ತಿದ್ದೆ, ತಾಯೇ ಭಕ್ತರನ್ನು ನೋಡಬೇಕು ಅಂತ ನನಗೆ ಪ್ರಾಣ ತವಕ ಪಡ್ತಾ ಇದೆ, ಅವ್ರನ್ನ ಬೇಗ ನನ್ನ ಹತ್ರಕ್ಕೆ ಕರೆದುಕೊಂಡು ಬಾ ಅಂತ. ಆಗ ನನ್ನ ಮನಸ್ಸಲ್ಲಿ ಏನೇನು ಇಚ್ಛೆಗಳು ಹೇಳ್ತಾ ಇದ್ವೋ ಅವೆಲ್ಲ ಪೂರ್ಣಗೊಂಡು ಬಿಡ್ತಾ ಇದ್ವು. ಶ್ರೀರಾಮಕೃಷ್ಣರ ಮನಸ್ಸಲ್ಲಿ ಏನೇನು ಇಚ್ಛೆಗಳೆಲ್ಲ ಹೇಳ್ತಾ ಇದ್ವೋ ಅವೆಲ್ಲ ಪೂರ್ಣಗೊಂಡು ಬಿಡ್ತಾ ಇದ್ವಂತೆ ಶ್ರೀರಾಮಕೃಷ್ಣ. ಅವರ ಭಕ್ತರ ಇಚ್ಛೆಗಳೇ ಆಗಾಗ ಈಡೇರತಕ್ಕಂತಹದ್ದು, ಅವ್ರು ಬಂದು ಸಂತೋಷದಿಂದ ಹೇಳ್ತಕ್ಕಂಥದ್ದನ್ನು ಕೇಳಿದ್ರೆ ಶ್ರೀರಾಮಕೃಷ್ಣದ್ದು ಈಡೇರೋದಿಲ್ಲ, ಆಶ್ಚರ್ಯವೇನಿಲ್ಲ. ಆದ್ರೆ ಭಗವತಿಗೆ ಹೇಳ್ತಾ ಹೇಳ್ತಾ ಹೇಳ್ತಾ ಇದ್ರಂತೆ, ತಾಯೇ ಭಕ್ತರನ್ನು ನೋಡಬೇಕು ಅಂತ ನನಗೆ ಆಸೆ ಆಗ್ತಾ ಇದೆ, ಅವನ್ನೆಲ್ಲ ಇಲ್ಲಿ ಕರೆತ ಅಂತ. ಆ ಭಕ್ತರನ್ನು ಕರೀಬೇಕಾದ್ರೆ ಶ್ರೀರಾಮಕೃಷ್ಣ ಪೋಸ್ಟ್ ಕಾರ್ಡ್ ಪೋಸ್ಟ್ ಮಾಡ್ತಾ ಇರಲಿಲ್ಲ ಅಥವಾ ಯಾರ ತರ ಹೇಳಿ ಕರೆಸ್ತಾ ಇರಲಿಲ್ಲ. ಎಲ್ಲ ಜಗನ್ಮಾತೆ ಹತ್ರ ಹೇಳ್ಕೊಳ್ಳೋದು, ಅವನ್ನೆಲ್ಲ ಕರೆಸ್ಕೊಡು ಸ್ವಲ್ಪ ಇಲ್ಲಿಗೆ ಅಂತ. ಎಂಥ ಅದ್ಭುತವಾದಂತಹದ್ದು, ನಮಗೆ ಬೇಕಾದವ್ರನ್ನ ಏನಾದರೂ ಕರ್ಸ್ಕೊಳ್ಬೇಕಾಯ್ತು ಅಂತ ಹೇಳಿದ್ರೆ ನಾವು ಸುಮ್ಮನೆ ಪೋಸ್ಟ್ ಖರ್ಚು ಏನು ಮಾಡಬೇಕಾಗಿಲ್ಲ, ಈಗ ಜಾಸ್ತಿ ಮಾಡಿಬಿಡ್ತಾರೆ ರೇಟು. ಬಂದು ನೇರವಾಗಿ ಇನ್ಮೇಲೆ ರಾಮಕೃಷ್ಣ ಹತ್ರ ಹೇಳಿದ್ರೆ ಆಯ್ತು, ನೀವು ಕಾಳಿ ಮಾತೆ ಹತ್ರ ಹೇಳಿದ್ರಿ, ನಮ್ಗೆ ಕಾಳಿ ಮಾತೆ ಗೊತ್ತಿಲ್ಲ, ನಮ್ಗೆ ನೀವೇ ಗೊತ್ತಿರೋದು, ನಿಮ್ಗೆ ಹೇಳ್ತೀನಿ ನೋಡಿ, ನಮ್ಮ ಮನೆಗೆ ಬರಮಾಡಿ, ನಮ್ಮ ಪ್ರಿಯ ಮಿತ್ರರು ಇಂಥವ್ರೊಬ್ರು ಇಂಥ ಜಾಗದಲ್ಲಿ ಇದ್ದಾರೆ, ಬೇಗ ಬರಮಾಡಿ ಅವ್ರು ನೋಡ್ಬೇಕಾಗಿದೆ ಅಂತ ಹೇಳ್ಬೋದೇನೋ. ಶ್ರೀರಾಮಕೃಷ್ಣರು ಒಮ್ಮೆ ನರೇಂದ್ರನನ್ನು ನೋಡಬೇಕು ಅಂತ ಕಾತರಿಸ್ತಾರೆ. ಹಲವಾರು ಸಲ ಬೇರೆ ಬೇರೆಯವರನ್ನು ಕಳಿಸಿ ಕರೆಸಿದ್ದು ಉಂಟು, ಕೆಲವು ಸಲ ತಾವೇ ಅಲ್ಲಿಗೆ ಓಡಿದ್ದು ಉಂಟು, ಅವನು ಮನೆಗೆ ಓಡಿದ್ದು ಉಂಟು. ಒಮ್ಮೆ ಅಂತೂ ದಕ್ಷಿಣೇಶ್ವರ ಕಾಳಿ ದೇವಾಲಯದ ಒಳಕ್ಕೆ ಪ್ರವೇಶ ಮಾಡಿ ಅವಳನ್ನ ಕೇಳ್ಕೊಡ್ತಾರೆ, ಅಮ್ಮ ನರೇಂದ್ರ ಬರಲೇ ಇಲ್ಲ, ನರೇಂದ್ರ ನೋಡ್ಬೇಕು ನಾನು ಅಮ್ಮ, ನರೇಂದ್ರ ನೋಡ್ಬೇಕು ನಾನು ಅಂತ ಹೇಳಿ ಮರು ಕ್ಷಣಕ್ಕೆ ಒಂದೇ ಸವನೆ ತಾಯಿಯ ಪಾದವನ್ನು ನೋಡ್ತಾ ಬಾ ಬಾ ಆಯ್ ಆಯ್ ಅಂತ ಕರೀತಾರೆ. ಅವನು ನರೇಂದ್ರ ಅವನ ಮನೆಯಲ್ಲಿ ಮಹಡಿ ಮೇಲೆ ಇರ್ತಕ್ಕಂಥ ಕೋಣೆಯಲ್ಲಿ ಓದ್ತಾ ಇದ್ರೆ ಅವನಿಗೇನೋ ಒದ್ದಾಟ. ಅಕಾಲ ಏನೋ ಒದ್ದಾಟ, ಏನು ಅನಿಸ್ತಾ ಇದೆ ಅವನಿಗೆ, ಏನು ಅನಿಸ್ತಾ ಇದೆ ದಕ್ಷಿಣೇಶ್ವರಕ್ಕೆ ಹೋಗಬೇಕು ಅಂತ ಅನಿಸ್ತಾ ಇದೆ, ರಾಮಕೃಷ್ಣ ನೋಡಬೇಕು ಅಂತ ಅನಿಸ್ತಾ ಇದೆ, ಏನೋ ಮನಸ್ಸಿನ ಹುಚ್ಚಿರಬೇಕು ಅಂತ ಮತ್ತೆ ಓದಿಕೊಳ್ತರೆ ಸಾಧ್ಯವೇ ಆಗ್ತಾ ಇಲ್ಲ. ತಕ್ಷಣ ಪುಸ್ತಕಗಳನ್ನು ಆ ಕಡೆ ಎಸ್ತುಬಿಟ್ಟು ಬೇಗ ಬೇಗ ಒಂದು ಶರ್ಟನ್ನ ಹಾಕೊಂಡು ಓಟ ಕಿತ್ತ ದಕ್ಷಿಣೇಶ್ವರದವರೆಗೂ ನಿಲ್ಲಿಸಲೇ ಇಲ್ಲ ಅವನು ಓಡೋದನ್ನ. ಮತ್ತೆ ಬಿದ್ದರೂ ಕೂಡ ಬೇಗ ಬೇಗ ಎದ್ದುಕೊಂಡು ಓಡ್ದ. ಶ್ರೀರಾಮಕೃಷ್ಣರು ಆ ದೇವಿಯ ಪಾದದಲ್ಲಿ ತಮ್ಮ ಕರೆಯನ್ನ ಸುರಿದಾಗ ಅದು ಅವರಿಗೆ ತಲುಪಿದ್ದು ಎಂಥ ಅದ್ಭುತ ಅದಲ್ಲ. ಅವರು ಕರೆದ ಕರೆಗೆ ಇವತ್ತು ಲೋಕದಾದ್ಯಂತ ಅವರಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಸುಮ್ಮನೆ ಬರ್ತಾ ಇದ್ದಾರೆ, ಸುಮ್ಮನೆ ಬರ್ತಾ ಇದ್ದಾರೆ. ಅವರು ತಿಳ್ಕೊಂಡಿದ್ದಾರೆ ನಾವೇ ಬರ್ತಾ ಇದ್ದೇವೆ ಅಂತ ಅಲ್ಲ, ಅವರು ಕರೆದಿದ್ರು, ಅದರ ಪ್ರಯುಕ್ತ ತಾಳಲಾರದೆ ಎಲ್ಲ ಓಡಿ ಬರ್ತಾ ಇದ್ದಾರೆ. ಮತ್ತು ಇನ್ನೊಂದು ಮಾತನ್ನು ಹೇಳಿದ್ರು, ಆ ಒಂದು ಕಾಲದಲ್ಲಿ ನನ್ನ ಮನಸ್ಸಲ್ಲಿ ಏನೇನು ಬರ್ತಾ ಇದ್ವೋ ಅವೆಲ್ಲ ಪೂರ್ಣಗೊಂಡು ಬಿಡ್ತಾ ಇದ್ವು, ನಡೆದು ಬಿಡ್ತಾ ಇದ್ವು ಅಂತ. ಅದಕ್ಕೆ ಉದಾಹರಣೆ ಕೊಟ್ಟು ಹೇಳ್ತಾರೆ, ಜಪ ಧ್ಯಾನಕ್ಕೆ ಅಂತ ಪಂಚವಟಿಯಲ್ಲಿ ತುಳಸಿಯ ವನವನ್ನೇ ಬೆಳೆಸಿದ್ದೆ, ಅದರ ಸುತ್ತ ಬಿದಿರ ಬೇಲಿಯನ್ನು ಹಾಕಬೇಕು ಅಂತ ಇಚ್ಛೆ ಆಯಿತು. ಸ್ವಲ್ಪ ದಿನಗಳಲ್ಲೇ ಗಂಗೆಯಲ್ಲಿ ಉಬ್ಬರ ಭರತ ಬಂದು ಒಂದು ಹೊರೆ ಬಿದಿರ ಕಡ್ಡಿಗಳನ್ನು ಅದರೊಂದಿಗೆ ಸ್ವಲ್ಪ ದಾರವನ್ನು ನೇರವಾಗಿ ಪಂಚವಟಿಯ ದಡಕ್ಕೆ ಹೊತ್ತು ತಂದು ಬಿಸಾಡಿಬಿಡ್ತು. ದೇವಾಲಯದ ಒಬ್ಬ ಕೆಲಸಗಾರ ಅದನ್ನು ನೋಡಿ ಆನಂದದಿಂದ ಕುಣಿತ ಬಂದು ಸಮಾಚಾರ ತಿಳಿಸಿದ, ನನಗೆ ಈ ಭಗವದ್ ಅವಸ್ಥೆ ಉಂಟಾದ ನಂತರ ಪೂಜೆ ಕೆಲಸ ಮಾಡೋದಕ್ಕಾಗಲೇ ಇಲ್ಲ. ಆಗ ನಾನು ಭಗವತಿಗೆ ಮೊರೆ ಇಟ್ಟೆ, ತಾಯೇ ನನ್ನನ್ನು ನೋಡಿಕೊಳ್ಳುವವರು ಯಾರು, ನನ್ನ ಯೋಗಕ್ಷೇಮವನ್ನ ನಾನೇ ನೋಡಿಕೊಳ್ಳುವಂತ ಶಕ್ತಿ ನನಗಿಲ್ಲ, ನಿನ್ನ ಸಂಬಂಧವಾಗಿ ಕೇಳಬೇಕು ಅಂತ ಇಚ್ಛೆ ಆಗ್ತಾ ಇದೆ, ಭಕ್ತರಿಗೆ ಊಟಕ್ಕೆ ಹಾಕಬೇಕು ಅಂತ ಆಸೆ ಆಗ್ತಾ ಇದೆ, ದರಿದ್ರರು ಕಣ್ಣಿಗೆ ಬಿದ್ದರೆ ಏನಾದರೂ ಕೊಡಬೇಕು ಅಂತ ಬಯಕೆ ಆಗ್ತಾ ಇದೆ. ಇವೆಲ್ಲ ನಡೆಯುವ ಬಗೆ ಹೇಗೆ ತಾಯೇ? ಯಾರಾದರೂ ಒಬ್ಬ ಧನಿಕ ನನಗೆ ಸಹಾಯ ನೀಡುವಂತೆ ಮಾಡು ಅಂತ. ಅದಕ್ಕಾಗಿಯೇ ಈ ಮಥುರಾ ಬಾಬು ನನಗಷ್ಟೊಂದು ಸೇವೆ ಸಲ್ಲಿಸಿದ್ದು ಅಂತಾರೆ ಶ್ರೀರಾಮಕೃಷ್ಣ. ಆ ಮಥುರಾ ಬಾಬು, ಮಥುರಾನಾಥ ವಿಶ್ವಾಸ, ಶ್ರೀರಾಮಕೃಷ್ಣರ ಆಜ್ಞಾನುವರ್ತಿಯಾಗಿ ಎಂತಹ ದರ್ಪಿಷ್ಠಾತ, ಮೊದಲೇ ಶ್ರೀಮಂತ, ಸಾರ್ಧಕಿ ಸ್ವರೂಪಿ, ಆ ರಾಣಿಯ ಅಚ್ಚುಮೆಚ್ಚಿನ ಅಳಿಯ, ಮೊದಲ ಹೆಂಡತಿ ಸತ್ರೆ ಎರಡನೇ ಮಗಳನ್ನು ಕೊಟ್ಟು, ಎರಡನೇ ಹೆಂಡತಿಯು ಸತ್ರೆ ಮೂರನೇ ಮಗಳನ್ನು ಕೊಟ್ಟು ಮನೆಯಳಿಯನನ್ನಾಗಿಯೇ ಉಳಿಸಿಕೊಂಡಂತ ಆ ಒಂದು ಗತ್ತಿನಲ್ಲಿ ಅವನು ಇದ್ದವನು. ಅವನು ಶ್ರೀರಾಮಕೃಷ್ಣಿಗೆ ಸಂಪೂರ್ಣ ಶರಣಾಗಿ ತಂದೆ ತಂದೆ ತಂದೆ ಅಂತ ಕರೆದುಕೊಂಡು ಅವರಿಗೆ ಬೇಕಾದನ್ನೆಲ್ಲ ಮಾಡಿಕೊಟ್ಟ. ಅವರ ಸಾಧನೆಗೆ ಬೇಕಾದಂತ ಎಲ್ಲ ಖರ್ಚನ್ನು ಕೂಡ ಮೂರು ಮಾತಿಲ್ಲದೆ ವಹಿಸಿಕೊಂಡು, ಅಷ್ಟೇ ಅಲ್ಲ ದಾನ ಧರ್ಮಾದಿಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡ್ತಾ ಇದ್ರು ಶ್ರೀರಾಮಕೃಷ್ಣರು? ಚಿಲ್ಲರೆ ಹಣವನ್ನ, ರೂಪಾಯಿ ಹಣವನ್ನ, ನಾಣ್ಯವನ್ನ ರಾಶಿ ರಾಶಿ ಮಾಡಿ ಮಾಡಿ ಕೊಡೋದು. ಇವರು ಹಣ ಮುಟ್ಲಿಕ್ಕಿಲ್ಲ, ಹಣ ಮುಟ್ಟಿದ್ದು ಕೈ ಸೆಟ್ಕೊಂಡು ಬಿಡುತ್ತೆ. ಆದ್ರೆ ತಮ್ಮ ಕೈಯಿಂದಲೇ ಕೊಡಬೇಕು ಅಂತ ಆಸೆ. ಆ ಬಟ್ಟೆಯನ್ನ ಹಾಗೆಯೇ ತಳ್ಳೋದು. ಆ ಭಿಕ್ಷುಕರು ಅಥವಾ ಯಾರ್ಯಾರು ದೀನರೋ ಅವರೆಲ್ಲ ಬಂದು ಹಿಡಿದ್ರೆ ಅವ್ರ ಕೈಗೆ ಎಷ್ಟೆಷ್ಟು ಬಂತೋ ಅಷ್ಟು ಒಂದೊಂದು ರಾಶಿ ಹಣ ಆ ರೀತಿಯಲ್ಲಿ ಇವರು ಕೊಡೋದು. ಯಾರಿಗಾದ್ರೂ ಪೂರೈಸೋದಕ್ಕೆ ಸಾಧ್ಯವಿ ಎಂಥ ಶ್ರೀಮಂತ ಆದರೂ ಕೂಡ. ಆ ಶ್ರೀಮಂತಿಕೆಯನ್ನು ಕೊಡಿಸಿದವನು ಯಾರು? ಸ್ವಯಂ ಲಕ್ಷ್ಮೀಪತಿ. ಆದ್ರಿಂದ ಇವನು ಕೂಡ ಮರು ಮಾತಿಲ್ಲದೆ ಬೇಕಾದಷ್ಟು ಒದಗಿಸಿಕೊಡ್ತಾ ಇದ್ದ. ಈ ರೀತಿಯಲ್ಲಿ ಅವರಿಗೆ ಆಸೆ ಆಗ್ತಾ ಇತ್ತಂತೆ. ಏನಂತೆ, ನಿನ್ನ ಭಕ್ತರ ಸಂಬಂಧವಾಗಿ, ನಿನ್ನ ಸಂಬಂಧವಾಗಿ ಮಾತು ಕೇಳಬೇಕು ಅಂತ ಇಚ್ಛೆ ಆಗುತ್ತೆ. ಅದಕ್ಕೇನ್ ಮಾಡಬೇಕು? ಭಕ್ತಾದಿಗಳೆಲ್ಲ ಬರಬೇಕಾಗತ್ತೆ, ಸಾಧಕ ವರ್ಗದವರೆಲ್ಲ ಬರಬೇಕಾಗತ್ತೆ. ಬಂದ್ರೆ ಅವ್ರಿಗೆ ಊಟ, ಗಂಟೆಗಟ್ಟಲೆ ಭಗವಂತನ ವಿಚಾರ ಮಾತಾಡೋದು, ಹೊಟ್ಟೆ ಹಸ್ಕೊಂಡು ಹೊರಟು ಹೋಗೋದೆ, ಎಲ್ಲ ಬರೀ ಉಪಚಾರ ಆಗ್ಬಿಡುತ್ತೆ. ಊಟ ಹಾಕಬೇಕು ಅಂತ ಆಸೆ ಆಗುತ್ತೆ. ಇದು ಬಹಳ ಮುಖ್ಯ. ಭಕ್ತರಿಗೆ ಊಟ ಹಾಕಬೇಕು ಅಂತ ಆಸೆ ಆಗುತ್ತೆ ನನಗೆ ಅಂತ ಶ್ರೀರಾಮಕೃಷ್ಣ ಹೇಳಿದರು. ನನ್ನೊಂದು ಕಲ್ಪನೆಯ ಆಶ್ರಮ ಇದೆ, ನಾನು ಹಲವಾರು ಆಶ್ರಮಗಳನ್ನು ಕಟ್ಟಿದ್ದೀನಿ ಮನಸ್ಸಿನಲ್ಲೇ. ಮನಸ್ಸಲ್ಲೇ ಮಂಡಿಗೆ ತಿನ್ನುವಲ್ಲಿ ನಾನು ಬಹಳ ನಿಸೀಮ. ಏನ್ ಆಶ್ರಮ ಅಂತಂದ್ರೆ ಶ್ರೀರಾಮಕೃಷ್ಣ ಅನ್ನದಾನ ಆಶ್ರಮ ಅಂತ ಹೆಸರು. ಬಂದು ಬಂದವರಿಗೆಲ್ಲ ಊಟ ಎಷ್ಟು ಕೊಡಬೇಕು ಅಂತ ಹೇಳಿದ್ರೆ ಅವರಿಗೆ ತೃಪ್ತಿ ಆಗುವಷ್ಟು. ಶ್ರೀ ಸ್ವಾಮಿ ವಿವೇಕಾನಂದರು ಇಂಥದ್ದನ್ನು ಅಪೇಕ್ಷೆ ಪಟ್ಟಿದ್ರು. ಬೇಲೂರು ಮಠವನ್ನು ಕಟ್ಟಿದಾಗ ಅಲ್ಲಿಗೆ ಬರತಕ್ಕಂತಹ ಪ್ರತಿಯೊಬ್ಬ ಭಕ್ತನೂ ಕೂಡ ಊಟ ಮಾಡಬೇಕು. ಅಷ್ಟೇ ಅಲ್ಲ, ಗುಂಪು ಗುಂಪಾಗಿ ಬಂದ್ರೆ ಜನ ಅವರೆಲ್ಲರಿಗೂ ಕೂಡ ಊಟ ಕೊಡಬೇಕು. ಎಷ್ಟು ಅಡಿಗೆ ಮಾಡಬೇಕು, ಹೇಗೆ ಅಡಿಗೆ ಮಾಡಬೇಕು ಅಂತ ಹೇಳಿದ್ರೆ ಆ ಅಕ್ಕಿ ತೊಳೆದಂತಹ ಗಂಜಿ ನೀರು, ಅಕ್ಕಿ ತೊಳೆದ ನೀರು ಅಥವಾ ಅಕ್ಕಿ ಅನ್ನವನ್ನು ಬೇಯಿಸಿ ಆ ಗಂಜಿ ತಿಳಿಯತಿರತಕ್ಕಂಥ ಹಿಂದೆ ಬಾಗುವಂತ ಕೆಲಸ ಇದಿತ್ತು. ಈಗ ಹಾಗೆ ಇಂಗಿಸುವಂಥದ್ದು ಹೊಸ್ತಾಗಿ ಹುಟ್ಕೊಂಡಿದೆ. ಆ ಕಸಿಯುವಂತಹ ಸಂದರ್ಭದಲ್ಲಿ ಅದ್ರ ಗಂಜಿ ತಿಳಿಯತ ಹರ್ಕೊಂಡು ಹೊರಟೋಗುತ್ತಲ್ಲ, ಅದು ಅಲ್ಲೇ ಪಕ್ಕದಲ್ಲಿ ಗಂಗಾ ನದಿ ಇದೆ. ಆ ಗಂಗಾ ನದಿಗೆ ಈ ಗಂಜಿ ತಿಳಿಯತಿರತಕ್ಕಂಥದ್ದು ಸೇರಿ ಗಂಗಾ ನದಿಯ ಜಲವೆಲ್ಲ ಬೆಳ್ಳಗಾಗಬೇಕಂತೆ. ಅಷ್ಟರ ಮಟ್ಟಿಗೆ ಗಂಜಿಯನ್ನು ಬಸಿಬೇಕಂತೆ, ಅಷ್ಟರ ಮಟ್ಟಿಗೆ ಅನ್ನವನ್ನು ಮಾಡಬೇಕಂತೆ, ಅಷ್ಟರ ಮಟ್ಟಿಗೆ ಕೊಡಬೇಕಂತೆ. ಇವತ್ತು ಧರ್ಮಸ್ಥಳದಲ್ಲಿ ಆ ಕೆಲಸ ನಡೀತಾ ಇದೆ, ನಿರಂತರವಾಗಿ ಸೇವೆ ನಡೀತಾ ಇದೆ. ಎಂಥ ಅದ್ಭುತವಾದಂತಹ ಅನ್ನದಾನ, ಅದನ್ನು ನೋಡೋದಕ್ಕಾದರೂ ಹೋಗಿ ಊಟ ಮಾಡಿಕೊಂಡು ಬರಬೇಕಲ್ಲಿ. ಇದೆಲ್ಲ ಮಾಡಬೇಕಾದ್ದೇ ಅನ್ನದಾನ ಅಂತ ಹೇಳ್ತಕ್ಕಂಥದ್ದು ಬಹಳ ಅದ್ಭುತವಾದಂತಹ ದಾನ. ಅಂತೂ ಇಲ್ಲಿ ಭಕ್ತರಿಗೆ ಊಟ ಹಾಕಬೇಕು ಅಂತ ಆಸೆ ಆಗ್ತಾ ಇದೆ ಅಂತ ಹೇಳಿದ್ರು. ಸತ್ಪಾತ್ರ ದಾನ ಅದು. ಭಕ್ತ ಅಂತ ಹೇಳಿದ್ರೆ ಹೃದಯದಲ್ಲಿ ಪರಮಾತ್ಮನ ಇಟ್ಕೊಂಡಿರ್ತಕ್ಕಂಥವನು. ಆದ್ರಿಂದ ಭಕ್ತನಿಗೆ ಊಟ ಹಾಕದ ಅಂತ ಹೇಳಿದ್ರೆ ಸ್ವಯಂ ಪರಮಾತ್ಮನಿಗೆ ಅವನು ಉಣಬಡಿಸಿದ ಅಂತಲೇ ಅರ್ಥ. ಬೆಳಿಗ್ಗೆ ಇನ್ನೊಂದು ಆಸೆ ಆಯ್ತಂತೆ ಅವರಿಗೆ. ದರಿದ್ರರು ಕಣ್ಣಿಗೆ ಬಿದ್ದರೆ ಏನಾದರೂ ಕೊಡಬೇಕು ಅಂತ ಆಸೆ ಆಗ್ತಾ ಇತ್ತು. ಇವೆಲ್ಲ ನಡೆಯುವ ಬಗ್ಗೆ ಹೇಗೆ ತಾಯೇ ಅಂತ ನಾನು ತಾಯಿನ ಕೇಳಿಕೊಂಡೆ, ಅದಕ್ಕೆ ಇಂಥದ್ದೆಲ್ಲ ವ್ಯವಸ್ಥೆ ಆಯಿತು ಅಂತ ಬಳಿಕ ಹೇಳ್ತಾರೆ. ಮತ್ತೆ ಮೊರೆ ಇಟ್ಟೆ, ತಾಯೇ ನನಗಂತೂ ಮಕ್ಕಳಾಗುವ ಹಾಗಿಲ್ಲ, ಆದರೆ ಇಚ್ಛೆ ಆಗ್ತಾ ಇದೆ, ಆಸೆ ಆಗ್ತಾ ಇದೆ. ನನ್ನ ಹತ್ರ ಶುದ್ಧ ಭಕ್ತನಾದ ಒಬ್ಬ ಯುವಕ ಸದಾ ಇರಬೇಕು ಅಂತ. ಅಂಥ ಒಬ್ಬ ಯುವಕನನ್ನ ನನಗೆ ದೊರಕಿಸಿಕೊಡು ಅಂತ. ಅದಕ್ಕಾಗಿಯೇ ಈ ರಾಖಾಲ ಬಂದು ನನ್ನ ಸೇರಿದ್ದು. ಯಾರ್ಯಾರನ್ನು ನನ್ನ ಸ್ವಂತದವರು ಅಂತ ಪರಿಗಣಿಸ್ತಾ ಇದ್ನೋ ಅವರಲ್ಲಿ ಕೆಲವರು ನನ್ನ ಅಂಶ, ಮತ್ತೆ ಕೆಲವರು ನನ್ನ ಕಲಾ ಕಲೆ ಅಂದ್ರೆ ಒಂದು, ಅದು ಕೂಡ ಹಾಗೆ ಒಂದು ಅಂಶ. ಅವನ ಷೋಡಶ ಕಲೆ ಅಂತ ಹೇಳ್ತಾರೆ ಪರಮಾತ್ಮ, ಷೋಡಶ ಕಲಾ ಪೂ ಪರಿಪೂರ್ಣ ಆತ. 16 ಕಲೆಗಳಲ್ಲಿ ಒಂದೊಂದು ಕಲೆ ಅಂತ ಹೇಳ್ತಕ್ಕಂಥದ್ರಿಂದ ಒಂದೊಂದು ವ್ಯಕ್ತಿ ಬಂದು ಜನ್ಮ ತಾಳಿ ಈ ಒಂದು ಲೀಲಾ ಕಾರ್ಯಕ್ಕೆ ಸೇರಿಕೊಳ್ಳುತ್ತೆ. ಹೀಗೆ ಶ್ರೀರಾಮಕೃಷ್ಣರು ಪ್ರತಿ ಒಂದನ್ನು ಕೂಡ ಬಯಸ್ತಾ ಇದ್ರು, ಬಯಸಿದ್ದು ಈಡೇರ್ತಾ ಇತ್ತು, ಅದ್ಭುತವಾದಂತಹ ರೀತಿಯಲ್ಲಿ ಈಡೇರ್ತಾ ಇತ್ತು. ಸಾಮಾನ್ಯವಾಗಿ ನಮ್ಮ ಮಾನುಷ ಜೀವನದಲ್ಲೂ ಕೂಡ ಒಂದು ಆತ್ಮೀಯವಾದ ಸಂಬಂಧ ಅಂತ ಹೇಳ್ತಕ್ಕಂಥದ್ದು ಬೆಳೀಬೇಕಾದ್ರೆ ಅದು ಸುಮ್ಮನೆ ಬೆಳೆದಿರುವುದಿಲ್ಲ. ಅದು ಹಿಂದಿನ ಜನ್ಮದ ಸಂಬಂಧ ಕೂಡ ಸೇರಿಕೊಂಡು ಈ ಜನ್ಮದಲ್ಲಿ ಲೆಕ್ಕಾಚಾರವಾಗಿ ಅಲ್ಲಲ್ಲಿಗೆ ಬಂದು ಸೇರ್ಕೊ, ಯಾವುದೋ ಊರ್ನವನು ಯಾವುದೋ ಊರಿಗೆ ಬಂದು ಅಲ್ಲಿ ಇನ್ನೊಂದು ಊರ್ನವನು ಬಂದು ಅವರಿಬ್ಬರೂ ಸೇರಿಕೊಂಡು ಗಳಸ್ಯ ಕಂಠಸಿಯಾಗಿ ಆನಂದವಾಗಿ ಬದುಕುವಂತಹ ಬಗೆಯನ್ನ ಪರಿಗಣಿಸಿದಾಗ ಆ ಜನ್ಮಾಂತರದ ಸಂಬಂಧವನ್ನು ನಾವು ಅಲ್ಲಿ ತಂದುಕೊಳ್ಬೇಕಾಗುತ್ತೆ, ನೆನಪಿಸಿಕೊಳ್ಬೇಕಾಗುತ್ತೆ. ಹಾಗೇನೇನೆ ಯಾರೋ ಒಬ್ಬ ಜಗಳಗಟ್ಟಿ ಬಂದು ನಮಗೆ ಪ್ರಾಪ್ತವಾದ ಅಂತ ಇಟ್ಕೊಳ್ಳಿ, ಅದು ಕೂಡ ಸಂಬಂಧದ್ದೇ. ನಾವು ಅವನಿಗೆ ಏನೇನೋ ಕೀಟ್ಲೆ ಮಾಡಿದ್ವು, ತಡಿಲಾರದ ಹಿಂಸೆ ಕೊಟ್ಟಿದ್ದು, ಅವನು ಥಾಡ್ ನಿನ್ ಬಿಡೋದಿಲ್ಲ ಅಂತ ಹೇಳಿ ಅವ ಥಾಟ ತೊಟ್ಟಿದ್ದು, ಜನ್ಮ ಜನ್ಮಾಂತರಕ್ಕೆ ಒಳ್ಳೆ ಕಾಟ ಕೊಡುವಂತಹ ಮನುಷ್ಯನಾಗಿ ಬರ್ತಾನು. ಇದೆಲ್ಲ ಒಂದು ಬಗೆಯ ಸಂಬಂಧ. ಎಡ್ಗರ್ ಕೈಸಿ ಅಂತ ಹೇಳ್ತಕ್ಕಂಥ ಒಬ್ಬ ಪಾಶ್ಚಾತ್ಯ ವ್ಯಕ್ತಿ, ಅವನು ಸುಪ್ತಾವಸ್ಥೆಗೆ ಹೋಗ್ತಾ ಇದ್ದಂತೆ. ಕೃತಕ ಸುಪ್ತಾವಸ್ಥೆ, ಸುಪ್ತಾವಸ್ಥೆ ಅಂದ್ರೆ ನಿದ್ರಾವಸ್ಥೆ, ಕೃತಕ ನಿದ್ರಾವಸ್ಥೆ ಅಂತ ಹೇಳಿದ್ರೆ ಹೀಗೆ ಸೂಚನೆ ಕೊಡ್ತಾ ಕೊಡ್ತಾ ಕೊಡ್ತಾ ಹೋಗು ನಿದ್ರೆ ಹೋಗುವಂತದ್ದು. ಆ ಸಂದರ್ಭದಲ್ಲಿ ಅವನಿಗೆ ಯಾವುದೇ ಪ್ರಶ್ನೆಯನ್ನು ಯಾರೇ ಹಾಕ್ಲಿ ಅದಕ್ಕೆ ಸಮರ್ಪಕವಾದ ಉತ್ತರವನ್ನು ಕೊಡ್ತಾ ಇದ್ದಂತೆ ಆತ. ಆತ ಹಿಂದಿನ ಜನ್ಮದಲ್ಲಿ ಒಬ್ಬ ಪಾದ್ರಿ ಆಗಿದ್ದಂತೆ, ಈ ಜನ್ಮದಲ್ಲಿ ಒಬ್ಬ ವಿಜ್ಞಾನಿ ಆಗಿದ್ದಂತೆ. ಈ ಆತ ಆ ಒಂದು ಶಕ್ತಿಯನ್ನು ಪಡ್ಕೊಂಡಿದ್ದ. ಬಗೆ ಬಗೆಯ ಜನರು, ಬೇರೆ ಬೇರೆ ಜನರು ತಮ್ಮ ಕಷ್ಟ ಸಂಕಟಗಳನ್ನೆಲ್ಲ ತೋಡ್ಕೊಳ್ಳೋದಕ್ಕೆ ಅಲ್ಲಿಗೆ ಬರ್ತಾ ಇದ್ರಂತೆ. ಅದೇ ಒಂದು ದೊಡ್ಡ ಪುಸ್ತಕ ಇದೆ, ತುಂಬಾ ಸ್ವಾರಸ್ಯಕರವಾಗಿದೆ. ಅವನ ಉತ್ತರ ಕೊಡ್ತಕ್ಕಂಥದ್ದು ಒಳ್ಳೆ ತರ್ಕಬದ್ಧವಾಗಿದೆ, ಒಪ್ಕೊಳ್ಬಹುದು ಅಂತನೋ ರೀತಿಯಲ್ಲಿ ಇದೆ ಆ ಉತ್ತರಗಳೆಲ್ಲ. ಒಂದು ಹೀಗೆ ಬರುತ್ತೆ, ಒಂದಾನೊಂದು ಸಂಸಾರ ಬಹಳ ಬಹಳ ಕೆಟ್ಟ ಸಂಸಾರ. ಅವ್ರನ್ನ ಕಂಡ್ರೆ ಇವರಿಗಾಗುವುದಿಲ್ಲ, ಇವ್ರನ್ನ ಕಂಡ್ರೆ ಅವರಿಗಾಗುವುದಿಲ್ಲ. ಯಾರೂ ಪರಸ್ಪರ ಹೊಂದಿಕೊಳ್ತಾ ಇಲ್ಲ ಇದಾರಂತ ಆ ಮನೆಯಲ್ಲಿ. ಯಾಕೆಂದ್ರೆ ಹುಟ್ಟಿದ ತಪ್ಪಿಗೆ ಒಟ್ಟಿಗಿರಲೇಬೇಕಲ್ಲ ಇದ್ದಾರೆ, ಆದರೆ ಹೊಂದಾಣಿಕೆ ಇಲ್ಲ, ಜಗಳ, ಒಬ್ಬರ ಮೋತಿ ಇನ್ನೊಬ್ಬರು ಇನ್ನೊಂದು ಕಡೆಗೆ. ಈ ರೀತಿಯಲ್ಲಿ ಇದ್ದಾಗ ಅದಕ್ಕೆ ಉತ್ತರ ಕೊಡ್ತಾನೆ, ಅವರೆಲ್ಲ ಈ ಜನ್ಮದಲ್ಲಿ ಆ ಮನೆಯಲ್ಲಿ ಸೇರ್ತಾ ಇದ್ದಾರೆ, ಇದೇ ಮೊದಲ ಸಲ ಅವರು ಅಲ್ಲಿ ಸೇರ್ತಾ ಇರೋದು, ಆದ್ರಿಂದ ಹೊಂದಾಣಿಕೆ ಇಲ್ಲ ಅಂತ. ಆದರೆ ಯಾರ ಮನೆಯಲ್ಲಿ ಹೊಂದಾಣಿಕೆ ಇದೆಯೋ ಅವರ ಮನೆಯಲ್ಲಿ ಅವರ ತಾತ ಅಥವಾ ಅಜ್ಜಿ ಅಥವಾ ಇನ್ಯಾರೋ ಸಂಬಂಧಿಕರು, ಅವರೇ ಹಳಬರು ಮತ್ತೆ ಮತ್ತೆ ಅಲ್ಲೇ ಹುಟ್ಟಿರ್ತಾರೆ, ಅದೇ ಮನೆಯಲ್ಲೇ ಹುಟ್ಟಿರ್ತಾರೆ. ಆದ್ರಿಂದ ಅವರು ಹಳೆ ಸಂಬಂಧದವರಾದ್ರಿಂದ ಒಂದು ಬಗೆಯ ಹೊಂದಿಕೆಯಿಂದ ಆನಂದವಾಗಿ ಬದುಕ್ತಾ ಇರೋರು, ಅವರದು ಹಳೆ ಪರಿಚಯ, ಅದರಿಂದ ಹೊಂದಿಕೆ ಇದೆ. ಯಾರಲ್ಲಿ ಹೊಂದಿಕೆ ಇಲ್ವೋ ಅದು ಪ್ರಥಮ ಪರಿಚಯ. ಒಬ್ಬ ಕಾಡಿನಿಂದ ಬಂದಿರ್ತಾನೆ, ಇನ್ನೊಬ್ಬ ಯಾವುದೋ ಹೊಳೆಯಿಂದ ಬಂದಿರ್ತಾನೆ, ಮೀನು ಅಥವಾ ಯಾವುದೋ ನರಿ ಆಗಿದ್ದವನು ಈ ಜನ್ಮದಲ್ಲಿ ಅವನು ಪ್ರಥಮವಾಗಿ ಆ ಮನೆಯಲ್ಲಿ ಹುಟ್ಟಿರ್ತಾನೆ. ಅವನು ಆ ಕಡೆ ನರಿ, ಈ ಕಡೆ ಹುಲಿ, ಈ ಕಡೆ ತೋಳ, ಈ ಕಡೆ ಸಿಂಹ, ಈ ಕಡೆ ಚಿರತೆ, ಇವುಗಳೆಲ್ಲ ಮನುಷ್ಯರಾಗಿ ಅಲ್ಲಿ ಬಂದು ಸೇರ್ಕೊಂಡಿರುತ್ತವೆ. ಅವು ಇನ್ನೇನು ಮಾಡುತ್ತವೆ, ಹಳೆ ಸಂಸ್ಕಾರ ಪರಚೋದು, ಕಚ್ಚೋದು, ಚಾಡಿ ಹೇಳೋದು, ಇಂಥವುಗಳನ್ನೇ ಮಾಡ್ತಾ ಇರುತ್ತೆ ಅವುಗಳೆಲ್ಲ ಅಂತಂದ್ಬಿಟ್ಟಿದ್ದೆ ಅವನು ಹೇಳಿದಂತೆ. ಇದೆಲ್ಲ ತುಂಬಾ ತರ್ಕಬದ್ಧವಾಗಿ ಕಾಣುತ್ತೆ ನಮಗೆ. ಇಲ್ಲಿ ಶ್ರೀರಾಮಕೃಷ್ಣರ ಸಂಪರ್ಕಕ್ಕೆ ಬಂದಂತಹ ವ್ಯಕ್ತಿಗಳೆಲ್ಲ ಅವರ ಸಂಬಂಧಿಕರೇ, ಅವರ ವ್ಯಕ್ತಿತ್ವದ ಒಂದೊಂದು ಅಂಶಗಳೇ ಕೆಲವೆಲ್ಲ ಅಂಶಗಳು, ಕೆಲವೆಲ್ಲ ಕಲೆಗಳು. ಈಗ ಮಾಸ್ಟರ್ ಮಾಸ್ಟರ್ ಬರೀತಾ ಇದ್ದಾನೆ ಪರಮಹಂಸರು, ಮಾಸ್ಟರೊಡನೆ ಪಂಚವಟಿಯ ಕಡೆ ಹೋಗ್ತಾ ಇದ್ದಾರೆ, ಅವರೊಡನೆ ಇನ್ನು ಬೇರೆ ಯಾರೂ ಇಲ್ಲ. ಪರಮಹಂಸರು ನಗುಮುಖರಾಗಿ ಆತನೊಡನೆ ತಮ್ಮ ಹಿಂದಿನ ಅನುಭವಗಳನ್ನು ತಿಳಿಸ್ತಾ ಹೋಗ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರು, ನೋಡು ಒಂದು ದಿನ ಕಾಳಿ ದೇವಾಲಯದಿಂದ ಹಿಡಿದು ಪಂಚವಟಿಯವರೆಗೂ ಮಲಗಿದ್ದಂತಹ ಒಂದು ಅದ್ಭುತ ಮೂರ್ತಿಯನ್ನು ಕಂಡೆ, ಇದನ್ನು ನೀನು ನಂಬ್ತೀಯಾ ಅಂತ ಅನುಭವವನ್ನು ಹೇಳ್ಕೊಂಡು ಹೋಗ್ತಾ ಇದ್ದಾರಂತೆ. ಆಧ್ಯಾತ್ಮಿಕ ಅನುಭವ ಇದೆಲ್ಲ ಗುಟ್ಟು, ಅವತ್ತೇನೋ ಅವರು ಗುಟ್ಟಾಗಿ ಹೇಳಿದ್ದು, ಆದ್ರೆ ಅವನು ಬರೆದಿಟ್ಟು ಬಿಟ್ಟ, ಅದೆಲ್ಲ ರಟ್ಟಾಗ್ಬಿಡ್ತು. ಈಗ ಇದನ್ನೆಲ್ಲ ಯಾವ ತರ ನಂಬಬೇಕು, ಅದು ನಂಬೋದು ಕಷ್ಟ ಅಂತ ಶ್ರೀರಾಮಕೃಷ್ಣ ಕೂಡ ಗೊತ್ತು. ಆದ್ರಿಂದ ಕೇಳ್ತಾ ಇದ್ದಾರೆ ಇದನ್ನೆಲ್ಲ ನೀ ನಂಬ್ತೀಯಾ ಅಂತ. ಒಂದು ದಿನ ಕಾಳಿ ದೇವಾಲಯದಿಂದ ಹಿಡಿದು ಪಂಚವಟಿಯವರೆಗೂ ಮಲಗಿದ್ದಂತಹ ಒಂದು ಅದ್ಭುತ ಮೂರ್ತಿಯನ್ನು ಕಂಡೆ ಅಂತ. ಮಲಗಿಕೊಂಡಿತ್ತಂತೆ ಆ ಮೂರ್ತಿ, ಅಂದ್ರೆ ಒಂದು ದಿವ್ಯ ಶಕ್ತಿ ಅಲ್ಲಿ ಮಲಗಿಕೊಂಡಿತ್ತು ಅಂತ ಅರ್ಥ. ಮನುಷ್ಯಾಕಾರದಲ್ಲಿ ಮಲಗಿಕೊಂಡಿತ್ತು ಅಂತ ಅರ್ಥ. ದಕ್ಷಿಣೇಶ್ವರದ ಕಾಳಿ ದೇವಾಲಯದಿಂದ ಪಂಚವಟಿಯವರೆಗೆ ಸುಮಾರು 300 ಅಡಿ ದೂರ ಆಗ್ತದೆ. ಅಷ್ಟು ಉದ್ದದ ವ್ಯಕ್ತಿ ಅಲ್ಲಿ ಮಲಗಿಕೊಂಡಿದೆ ಅಂತ ಹೇಳಿದ್ರೆ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅದೇನು ಅಂತ? ಅವರೂ ಬಾಯಿ ಬಿಟ್ಟು ಹೇಳಲಿಲ್ಲ, ಇವನು ಆದ್ರೆ ಕೇಳೋದು ಬೇಡವೇ ಹೇಳಲಿಲ್ಲ. ಮಾಸ್ಟರ್ ಮಾಷಯ ಸುಮ್ಮನೆ ಆಶ್ಚರ್ಯ ಚಕಿತನಾಗಿ ಇದ್ದಾನೆ. ಈಗ ಆತ ಪಂಚವಟಿಯಲ್ಲಿ ಒಂದು ಕೊಂಬೆಯಿಂದ ಒಂದೆರಡು ಎಲೆಗಳನ್ನು ಕಿತ್ತು ತನ್ನ ಜೇಬಿಗೆ ಹಾಕೊಳ್ತಾ ಇದ್ದಾನೆ. ಶ್ರೀರಾಮಕೃಷ್ಣ ಹಾಗೆ ಹೇಳ್ತಾರೆ, ಅಲ್ಲಿ ನೋಡು ಹಿಂದೆ ಅಲ್ಲೊಂದು ಕೊಂಬೆ ಇತ್ತು, ಈಗ ಅದು ಮುರಿದೋಗಿದೆ, ನಾನು ಅದ್ರ ಕೆಳಗೆ ಕುಳಿತುಕೊಳ್ತಿದ್ದೆ ಅಂತ. ಆಗ ಮಾಸ್ಟರ್ ಮಾಷಯ ಹೇಳ್ತಾನೆ, ನಾನು ಆ ಮರದಿಂದ ಒಂದು ಕೊಂಬೆ ಕಡಿದುಕೊಂಡು ಹೋಗಿ ಮನೆಯಲ್ಲಿ ನೆಟ್ಟಿದ್ದೇನೆ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾಕೆ? ಮಾಸ್ಟರ್ ಮಾಷಯ ಹೇಳ್ತಾನೆ, ಅದನ್ನ ನೋಡಿದ್ರೆ ನನಗೆ ಆನಂದವಾಗುತ್ತೆ. ಎಲ್ಲ ಮುಗಿದ ನಂತರ ಈ ಸ್ಥಳ ಮಹಾತೀರ್ಥವಾಗಿಬಿಡುತ್ತೆ ಅಂತ ಮಾಸ್ಟರ್ ಮಾಷಯ ಹೇಳಿದಂತೆ. ಆಗ ಶ್ರೀರಾಮಕೃಷ್ಣ ನಗ್ತಾ ಹೇಳ್ತಾರಂತೆ, ಎಂತ ತೀರ್ಥ ಸ್ಥಳ ಅದು, ಪಾನಿಹಾಟಿ ಹಾಗೆಯೇನೋ? ಪರಮಹಂಸರು ಈಗ ಕೆಲವು ವರ್ಷಗಳಿಂದ ಹೆಚ್ಚಾಗಿ ಪ್ರತಿ ವರ್ಷವೂ ಪಾನಿಹಾಟಿಯ ಮಹೋತ್ಸವಕ್ಕೆ ಹೋಗಿ ಬರ್ತಾ ಇದ್ದಾರೆ ಅಂತ ಮಾಸ್ಟರ್ ಮಾಷಯ ಬರೀತಾ ಇದ್ದಾನೆ. ಇಲ್ಲಿ ಶ್ರೀರಾಮಕೃಷ್ಣರು ಹೇಳಿದಂತ ಮಾತೇ ಆಗಲಿ, ಮಾಸ್ಟರ್ ಮಾಷಯ ಮಾಡಿದಂತಹ ಕೆಲಸವೇ ಆಗಲಿ, ಎಷ್ಟು ಅರ್ಥಪೂರ್ಣವಾಗಿದೆ, ಎಷ್ಟು ಭಾವಪೂರ್ಣವಾಗಿದೆ. ಒಂದೆರಡು ಎಲೆಗಳನ್ನು ಕಿತ್ತು ಜೇಬಲ್ಲಿ ಇಟ್ಕೊಂಡಂತೆ ಆ ಮರದ್ದು. ಅದಕ್ಕೆ ಶ್ರೀರಾಮಕೃಷ್ಣ ತಪಸ್ಸು ಮಾಡಿದಂತಹ ಮರ ಅದು, ಯಾವ ಮರದ ಬುಡದಲ್ಲಿ ಕುಳಿತು ತಪಸ್ಸು ಮಾಡಿದ್ರು ಅದು. ಅದರ ಸ್ಮರಣಾರ್ಥವಾಗಿ ಎರಡು ಎಲೆಗಳನ್ನು ಜೇಬಲ್ಲಿ ಇಟ್ಕೊಳ್ತಾನಂತ. ಆ ಎಲೆ ನೋಡಿದ್ರೆ ನನ್ನ ಶ್ರೀರಾಮಕೃಷ್ಣ ಇಲ್ಲಿ ಧ್ಯಾನ ಜಪ ಮಾಡಿದಂತಹದ್ದು, ಎಲ್ಲ ಬಗೆಯ ಸಾಕ್ಷಾತ್ಕಾರಗಳನ್ನು ಮಾಡಿಕೊಂಡಂತಹದ್ದು ಅಂತ ಇದೆಲ್ಲ ನೆನಪಿಗೆ ಬರುತ್ತೆ ನೋಡಿ. ಹಾಗೆ ನೆನಪಿಗೆ ತಂದುಕೊಳ್ಳೋದಕ್ಕೋಸ್ಕರ ಮತ್ತು ಶ್ರೀರಾಮಕೃಷ್ಣ ಮೇಲಿನ ಪೂರ್ವವಾದಂತಹ ಪ್ರೇಮ, ಅದರ ಪ್ರತೀಕವಾಗಿ ಆ ಎಲೆಗಳನ್ನ ತನ್ನ ಜೇಬಲ್ಲಿ ಅವನು ಇಟ್ಕೊಳ್ತಾನೆ. ಒಂದು ಪ್ರೀತಿ ಅಂತ ಹೇಳ್ತಕ್ಕಂತಹದ್ದು ಉಂಟಾಯಿತು ಅಂತ ಹೇಳಿದ್ರೆ ಅದು ಯಾವ್ಯಾವ ರೀತಿಯಲ್ಲಿ ವ್ಯಕ್ತಗೊಳ್ಳುತ್ತೆ ಅಂತನ್ನೋದಕ್ಕೆ ಇದೊಂದು ಸಂಕೇತ ಅಥವಾ ಇದೊಂದು ಸೂಚನೆ. ಮತ್ತು ಶ್ರೀರಾಮಕೃಷ್ಣ ಹೇಳಿದ್ರಲ್ಲ ಆ ಕೊಂಬೆ ಕೆಳಗಡೆ ಸಾಧನೆ ಮಾಡ್ತಾ ಇದೆ ಅಂತ, ಅದಕ್ಕೆ ಮಾಸ್ಟರ್ ಮಾಷೆ ಏನ್ ಹೇಳ್ತಾನೆ, ಅದ್ರ ಒಂದು ಕೊಂಬೆಯನ್ನು ಕಡಿದುಕೊಂಡು ಹೋಗಿ ಮನೆಯಲ್ಲಿ ನಟ್ಟಿದ್ದೇನೆ ಅಂತ. ಅಂದ್ರೆ ಕೆಲವು ಮರದ ಕೊಂಬೆಗಳನ್ನ ಕಡಿದು ತಗೊಂಡು ಹೋಗಿ ನಟ್ಟರು ಕೂಡ ಅದು ಚಿಗುರುತ್ತೆ, ಚಿಗುರುವಂತಹ ಕೊಂಬೆ ಅಂತ ಹೇಳಿದಾಗಾಯ್ತು. ಬಹುಶಃ ಆಲದ ಮರವೇ ಇರಬೇಕು, ಆಲದ ಮಾವಿನ ಮರ ಆಗಿದ್ರೆ ಅದು ಮತ್ತೆ ಕೊಂಬೆ ಏನು ಹುಟ್ಟೋದಿಲ್ಲ, ಆಲದ ಮರ ಆದ್ರೆ ಕೊಂಬೆಗಳನ್ನ ಕಡಿದು ನಟ್ಟರೆ ಅದು ಬದುಕುತ್ತವೆ. ಈಗ ಶ್ರೀ ಮಾಸ್ಟರ್ ಮಾಷಯ ಆ ಕೊಂಬೆನ ತೆಗೆದುಕೊಂಡು ಹೋಗಿ ಮನೆಯಲ್ಲಿ ನಟ್ಕೊಂಡಿದ್ದಾನೆ. ಅಂದ್ರೆ ಆ ಒಂದು ಪವಿತ್ರ ಸ್ಮರಣಾರ್ಥವಾಗಿ ಅದೇನೇನು ಮಾಡಿಕೊಳ್ತಾ ಇದ್ದಾನೆ, ಹಾಗೆ ಮಾಡಿಕೊಳ್ಬೇಕು ಅಂತ ಶ್ರೀರಾಮಕೃಷ್ಣ ಏನಾದರೂ ಬೋಧನೆ ಮಾಡಿದ್ರೇನು, ಅವರಿವರು ಯಾರಾದರೂ ಬೋಧನೆ ಮಾಡಿದ್ರೇನು? ಪ್ರೀತಿ ಅಂತ ಹೇಳ್ತಕ್ಕಂತಹದ್ದು ನಿಜವಾಗಿಯೂ ಇತ್ತು ಅಂತ ಹೇಳಿದ್ರೆ ಇಂತಿಂತ ಕೃತಿಗಳು ತನ್ನಷ್ಟಕ್ಕೆ ಆಗ್ತಾ ಇರುತ್ತವೆ. ಪ್ರೀತಿಯ ರೀತಿ ಅದನ್ನ ನಾವು ಶಬ್ದಗಳಿಂದ ವರ್ಣಿಸೋದಕ್ಕೆ ಸಾಧ್ಯವೇ ಇಲ್ಲ. ಶಬ್ದಗಳೆಲ್ಲ ಬಹಳ ದೂರ ನಿಲ್ಲುತ್ತವೆ. ಅಂತೂ ಆ ಮರದ ಕೊಂಬೆಯನ್ನು ಕಡಿದುಕೊಂಡು ಹೋಗಿ ಅಲ್ಲಿ ನಟಿದಾನಂತೆ ಶ್ರೀರಾಮಕೃಷ್ಣ. ಅದನ್ನು ಯಾಕೆ ಅಂತ ಕೇಳಿದಾಗ ಅದು ನೋಡಿದಾಗ ನಂಗೆ ಆನಂದವಾಗುತ್ತೆ ಅಂತ ಹೇಳ್ದಾನ ಅವನು. ಜೊತೆಲಿ ಇನ್ನೊಂದು ಮಾತನ್ನ ಹೇಳ್ದ, ಎಲ್ಲ ಮುಗಿದ ನಂತರ ಈ ಸ್ಥಳ ಮಹಾತೀರ್ಥವಾಗುತ್ತೆ ಅಂತ. ಇವತ್ತಿಗೆ ಆ ದಕ್ಷಿಣೇಶ್ವರ ಅಂತ ಹೇಳ್ತಕ್ಕಂಥದ್ದು, ಪಂಚವಟಿ ಅಂತ ಹೇಳ್ತಕ್ಕಂಥದ್ದು ಎಂಥ ಮಹಾತೀರ್ಥವಾಗಿದೆ. ಎಷ್ಟೊಂದು ಜನ ಬರ್ತಾ ಇದ್ದಾರೆ, ಎಲ್ಲರೂ ಬಂದು ಹೇಗೆ ಆನಂದವನ್ನು ತುಂಬಿಕೊಂಡು ಹೋಗ್ತಾ ಇದ್ದಾರೆ ಅಂತ ಅನ್ನೋದನ್ನು ನಾವೇ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೇವೆ. ಏನು ಪಾನಿಹಾಟಿ ಹಾಗೇನು? ಪಾನಿಹಾಟಿ ಅಂತ ಹೇಳ್ತಕ್ಕಂಥದ್ದು ಒಂದು ಸಣ್ಣ ತೀರ್ಥಕ್ಷೇತ್ರ ಅಷ್ಟೇ. ಇವತ್ತು ಅದಕ್ಕೆ ಹೆಸರೇನು ಇಲ್ಲ, ಅಲ್ಲಿ ಯಾರು ಹೋಗೋರಿಲ್ಲ. ಅಲ್ಲಿಯ ಜನಗಳು ಒಂದಷ್ಟು ಜನ ಹೋದಾರು. ಆದ್ರೆ ಜಗತ್ತಿನಾದ್ಯಂತ ಜನ ಬೇಲೂರು ಮಠಕ್ಕೆ ಹೋಗ್ತಾರೆ, ದಕ್ಷಿಣೇಶ್ವರಕ್ಕೆ ಹೋಗ್ತಾರೆ, ಪಂಚವಟಿಗೆ ಹೋಗ್ತಾರೆ, ಪಾನಿಹಾಟಿ. ಅದ್ರ ಹೆಸರು ಕೇಳಿದ್ರಿಂದ ಕೆಲವರು ಹೋಗ್ಬಿಟ್ಟು ಬರ್ತಾರೆ ಅಷ್ಟೇನೆ. ಆದ್ರೆ ಇವತ್ತು ಆ ಪಂಚವಟಿ ಅಂತ ಹೇಳ್ತಕ್ಕಂಥದ್ದು, ದಕ್ಷಿಣೇಶ್ವರ ಅಂತ ಹೇಳ್ತಕ್ಕಂಥದ್ದು ಮಹಾತೀರ್ಥ ಸ್ಥಾನವಾಗಿದೆ. ಮಾಸ್ಟರ್ ಮಹಾಶಯ ಹೇಳಿದಂತಹ ಮಾತು ಅಂತ ಹೇಳ್ತಕ್ಕಂಥದ್ದು ಕೂಡ ಸತ್ಯವಾಗಿದೆ. ಅಂದ್ರೆ ಶ್ರೀರಾಮಕೃಷ್ಣರನ್ನ ಆತ ನೋಡಿದಂತಹ ಸಂದರ್ಭದಲ್ಲಿ, ಅವರ ಇಡೀ ವ್ಯಕ್ತಿತ್ವವನ್ನ ಅನುಭವಿಸಿದಂತಹ ಸಂದರ್ಭದಲ್ಲಿ, ಅವರು ಬದುಕಿ ಬಾಳಿದಂತಹ ಆ ಒಂದು ಕ್ಷೇತ್ರ ಯಾವ ರೀತಿಯ ಒಂದು ಊರ್ಧ್ವ ಸ್ಥಿತಿಗೆ ಏರ್ಬೇಕು ಅಂತನ್ನೋದನ್ನ ಅವನು ಭಾವಿಸಿದ್ದು ಸರಿಯಾಗೇ ಇದೆ. ಸರಿಯಾದ ರೀತಿಯಲ್ಲೇ ಭಾವಿಸಿದ್ದಾನೆ ಶ್ರೀರಾಮಕೃಷ್ಣರು. ಆ ಪಾನಿಹಾಟಿ ಹಾಗೆ ಇದು ತೀರ್ಥಕ್ಷೇತ್ರವಾಗುತ್ತೋ ಅಂತ ಕೇಳಿದ್ದಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ಆ ವೇಳೆಗಾಗಲೇ ಪಾನಿಹಾಟಿ ಅಂತ ಹೇಳ್ತಕ್ಕಂಥದ್ದು ಸಾಕಷ್ಟು ಪ್ರಸಿದ್ಧವಾದಂತಹ ಜಾಗವಾಗಿತ್ತು. ಜಾತ್ರೆ ಇತ್ಯಾದಿ ಆದರೆ ಸಹಸ್ರಾರು ಜನ ಸೇರಿ ಭಕ್ತಿಭಾವದಿಂದ ನಾಮ ಸಂಕೀರ್ತನೆ ಎಲ್ಲ ಮಾಡ್ತಾ ಇದ್ರು. ಶ್ರೀರಾಮಕೃಷ್ಣರು ಕೂಡ ಮತ್ತೆ ಮತ್ತೆ ಅಲ್ಲಿಗೆ ಹೋಗ್ತಾ ಇದ್ರು, ಹೋಗಿ ಆನಂದವನ್ನು ಅನುಭವಿಸ್ತಾ ಇದ್ರು. ಅಂಥ ಒಂದು ಪುಣ್ಯಕ್ಷೇತ್ರ, ಅದನ್ನ ಶ್ರೀರಾಮಕೃಷ್ಣರು ಕೂಡ ಅನುಭವಿಸಿದ್ರು. ಅದ ಆ ಥರದ್ದೇನಾದ್ರೂ ಆಗತ್ತೇನೋ ಅಂತ ಕೇಳ್ತಾರೆ. ಆದರೆ ಶ್ರೀರಾಮಕೃಷ್ಣರು ಎನಿಸಿದ್ದಕ್ಕಿಂತ ಹೆಚ್ಚಿನ ದೊಡ್ಡ ತೀರ್ಥಕ್ಷೇತ್ರ ಆಗಿದೆ ಅಂತ ಹೇಳಿ ಇಂದಿನ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ಮುಂದಿನದನ್ನ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದುವರಿಸ್ತೇನೆ. ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿಃ ಓಂ ತತ್ಸತ್.